ಚಿಕ್ಕಲ್ಮುರಿನ ಕೃಷಿಕ ಎಚ್ಎಸ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ ಯೇ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ, ಕೇಳಿಸ್ತಿಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹೂವಿನ ಕೃಷಿಯಲ್ಲಿನ ಅನುಭವಗಳು ಕುರಿತು ಮೊಳಕಾಲ್ಮೂರಿನ ಕೃಷಿಕ ಎಚ್ಎಸ್ ಗಿರೀಶ್ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರಿನ ಪ್ರಗತಿಪರ ಕೃಷಿಕರಾದ ಎಚ್ಎಸ್ ಗಿರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಹೂವಿನ ಬೆಳೆಯನ್ನ ಬೆಳೀತಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಗಿರೀಶ್ ಅವರು, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗಿರೀಶ್ ಅವರೇ. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಕೃಷಿ ಬಂದು ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾವು ಕೃಷಿ ಅಂತ ಇಂಟ್ರೆಸ್ಟ್ ಇದ್ದಿಲ್ಲ, ನಾವು ವ್ಯಾಸಂಗ ಮಾಡ್ತಾ ಇದ್ವಿ. ನಮ್ಮ ತಂದೆಯವರು 2010 ತೀರ್ಕೊಂಡ್ರು. ನಾವು ಅರೌಂಡ್ 2014 ಕೃಷಿಗೆ ಬಂದಿವಿ. ನಮ್ದು ಸ್ವಲ್ಪ ಜಮೀನಿತ್ತು, ಸಣ್ಣ ರೈತರು, 2.5 ಜಮೀನಿತ್ತು. ಅದರಲ್ಲಿ ಕೃಷಿ ಮಾಡೋಣ ಅಂತಂದೇಳಿ ನಾವು ಎಜುಕೇಶನ್ ಮಾಡಿದ್ವಿ. ಮುಗ್ದಾದ್ಮೇಲೆ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಾದ್ಮೇಲೆ ಜಾಬ್ಗೆ ಹೋಗೋದಕ್ಕೆ ಅಂತ ಇಂಟ್ರೆಸ್ಟ್ ಆಗಿ ಇದ್ದಿಲ್ಲ. ಒಂದು ಎರಡನೇದು ಕಡಿಮೆ, ಒಂದು 15,000-20,000 ಸ್ಯಾಲರಿಗೆ ಬೆಂಗಳೂರಿಗೆ ಹೋಗಿ ಎಲ್ಲೋ ದುಡಿಯೋದಕ್ಕಿನ ನಮ್ಮ ಊರಲ್ಲೇ ಅಷ್ಟು ಇನ್ಕಮ್ ನ ನಾವು ಜನರೇಟ್ ಮಾಡ್ಕೊಬಹುದು, ನಮ್ಮ ಜಮೀನಲ್ಲಿ ಇಟ್ಕೊಂಡು ಬೇರೆಯವ್ರ ಹತ್ರ ನಾವ್ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಇದರಿಂದ ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಎಲ್ಲ ನಾವು ನಮ್ಮ ತಂದೆಯವರು ಕೃಷಿ ಮಾಡ್ಬೇಕಾದ್ರೆ ಏನಾಗಿತ್ತಂದ್ರೆ, ಫಸ್ಟ್ ಆಫ್ ಆಲ್ ನಮ್ದು ಡ್ರೈ ಲ್ಯಾಂಡ್, ಮಳೆ ಬೀಳದಂತ ಪ್ರದೇಶ, ಹೆಚ್ಚು ಮಳೆ ಆಗಲ್ಲ. ಈ ವರ್ಷ ಮಳೆ ಆಯ್ತಂದ್ರೆ ಮುಂದಿನ ವರ್ಷ ಮಳೆ ಆಗುತ್ತನ ಗ್ಯಾರಂಟಿ ಇಲ್ಲ. ನಮ್ದು ಇರೋದು ಸ್ವಲ್ಪ ಜಮೀನ್ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಉಣ್ಲಿಕ್ಕೆ ರಾಗಿ ಜೋಳ ಅದು ಇದು ಬೆಳ್ಕೊಂತಿದ್ರು. ಮುಂದ್ಗಡೆ 1 ಜಮೀನ್ ಇತ್ತು, ಆ 1 ಬೆಳೀತಿದ್ರು, ಇನ್ನೂ 1 ಆಲ್ಮೋಸ್ಟ್ ಅಲ್ಲಿ ಖಾಲಿ ಇರ್ತಿತ್ತು. 2014 ನಂತರ ಏನಾಯ್ತಂದ್ರೆ, ನಮ್ಮ ಅಣ್ಣವ್ರು, ನಮ್ ದೊಡ್ಡಪ್ಪ ಅವರು ಮಗ ಒಬ್ರು ಬೋರ್ ಹಾಕ್ಸಿದ್ರು. ಅಂದ್ರೆ ಇಬ್ರು ಜೊತೆಲಿ ಹಾಕ್ಸಿದ್ವಿ, ಅವ್ರ ಒಂದ್ ಸ್ವಲ್ಪ ಅಮೌಂಟ್, ನಾವೊಂದ್ ಸ್ವಲ್ಪ ಅಮೌಂಟ್ ಹಾಕಿ ಬೋರ್ ಹಾಕ್ಸಿದ್ವಿ. ದೇವ್ರು ಕೊಟ್ಟಿದ್ದು ಗಂಗಮ್ಮ ತಾಯಿ ಅದೃಷ್ಟ ಏನ, ನಮ್ಗೆ ಸ್ವಲ್ಪ 1-1.5 ನೀರ್ ಬಿತ್ತು. ಆ ನೀರಲ್ಲಿ ಬೆಳೆ ಬೆಳೆಯೋದಕ್ ಆಗಲ್ಲ ಅಂತ ಬಹಳ ಜನ ಅಂದ್ರು. ಆದ್ರೂ ಧೈರ್ಯ ಮಾಡ್ಬಿಟ್ಟು ಮೋಟರ್ ಇಳಿಸ್ಬಿಟ್ಟು ನಾವು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಗೊಂದು ತೋಟಗಾರಿಕೆ ಇಲಾಖೆಯಿಂದ ಏನೊಂದು ಸಪೋರ್ಟ್ ಸಿಕ್ತಂದ್ರೆ ಆಗ್ತಾನೆ. ಸ್ವಲ್ಪ ಡ್ರಿಪ್ ಇರಿಗೇಷನ್ ಬಗ್ಗೆ ನಮ್ಗೆ ಅಂದ್ರೆ 10% ಅಮೌಂಟ್ ಕೊಟ್ಟಿದ್ರೆ ನಾವು 90% ಸರ್ಕಾರ ಕೊಡುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬಂತು. ಆಗ ಹೊಸದಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ನೀರು ಉಳಿತಾಯ ಆಗುತ್ತೆ ಅಂತ ಹೇಳಿದ್ರು. ಅದು ಒಂದು ಇವತ್ತಿನ ದಿನದಲ್ಲೇ ರೈತರಿಗೆ ಅದೃಷ್ಟ ಏನಂದ್ರೆ ಈ ಡ್ರಿಪ್ ಇರಿಗೇಷನ್ ಬಂದಿರೋದು. ಆ ಡ್ರಿಪ್ ಇರಿಗೇಷನ್ ನಾವು ಅರ್ಜಿ ಹಾಕಿದ್ವಿ, ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಮಾಡಿಕೊಟ್ರು. ನಾವು 10% ಅಮೌಂಟ್ ಕೊಟ್ಟಿದ್ವಿ, ಅವರು 90% ಉಳಿದಿದ್ದ ಅಮೌಂಟ್ ಹಾಕ್ಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಡ್ರಿಪ್ ಇರಿಗೇಷನ್ ಮಾಡಿಕೊಟ್ರು. ಡ್ರಿಪ್ ಇರಿಗೇಷನ್ ಮಾಡಿಕೊಟ್ಟಾದ್ಮೇಲೆ ನಾವು ಮುಂಚಿತಿಂದ ಹಿಡಿದು ಹೂವಿನ ಬೆಳೆಗಾರರು ಇತ್ತು, ಮಾರಾಟಗಾರರು ಇದ್ವಿ. ಅಂದ್ರೆ ನೀರಿಲ್ದಾಗ ನಾವು ಬೆಳೆ ಬೆಳೀತಿದ್ದಿಲ್ಲ, ಬೇರೆಯವ್ರ ಹತ್ರ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡು ನಾವು ಮಾರಾಟ ಮಾಡ್ತಿದ್ವಿ. ನಮ್ಗೆ ಹೂವಿನ ಲಾಭ ಗೊತ್ತಿತ್ತು, ಅದರಲ್ಲಿ ಯಾವ ತರ ದುಡ್ಡು ಮಾಡ್ಬೇಕು, ಯಾವ ಟೈಮಲ್ಲಿ ನಮ್ಗೆ ಲಾಸ್ ಆಗುತ್ತೆ, ಯಾವ ಟೈಮಲ್ಲಿ ಲಾಭಾಂಶ ಬರುತ್ತೆ, ಹಬ್ಬಗಳಲ್ಲಿ ಯಾವ ರೀತಿ ನಮ್ಗೆ ಇದಾಗುತ್ತೆ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, ಹೂವಿನ ಬೆಳೆ ಬೆಳೆಯೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ಇಲ್ಲಿ ಹೂವಿನ ಅಡಗಲಿ ಹತ್ರ ಹೆಗ್ದಾಳ್ ಅಂತ ಬರುತ್ತೆ, ಅಲ್ಲಿಂದ ಒಂದು 200 ಮಲ್ಲಿಗೆ ಸಸಿ ತಂದು ನಾಟಿ ಮಾಡಿದ್ವಿ. ಅಂದ್ರೆ ಹೂವಿನ ಬೆಳೆ ಬಂದು ಬಾಳೆ ಬೆಳಿಬಾರ್ದು, 5 10 ಹೂವಿನ ಬೆಳೆ ಬೆಳೆಯಕ್ ಆಗಲ್ಲ. ಮೆಕ್ಕೆಜೋಳ ಬೆಳೀತಾರೆ, 5 ಮೆಕ್ಕೆಜೋಳ ಬೆಳೀತಾರೆ, ಆತರ ಹೂವಿನ ಬೆಳೆ ಬೆಳೆಯಕ್ ಆಗಲ್ಲ. ಅದು ನಿರ್ವಹಣೆ ಕಷ್ಟ ಆಗುತ್ತೆ ಒಂದು, ಮತ್ತೆ ಅತಿಯಾದ ಇಳುವರಿ ಬಂದ್ರೆ ಲಾಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅತಿಯಾದ ಇಳುವರಿ ಬಂದ್ರೆ ಲಾಸ್ ಆಗುತ್ತೆ. ನಾವು 1 ಪ್ಲಾಂಟ್ ಅಲ್ಲಿ 200 ಗಿಡ ಮಲ್ಲಿಗೆ ಸಸಿ ನಾಟಿ ಮಾಡಿದ್ವಿ. ಈಗ 8 ಆಯ್ತು ನಾಟಿ ಮಾಡಿ, ಇವತ್ತಿಗೆ ನಮ್ಮ ಹತ್ರ ಒಂದು 20-22 ಕೆಜಿ ವರೆಗೂ ಮಲ್ಲಿಗೆ ಬರುತ್ತೆ. ನಾವೀಗೆಲ್ಲ ಕಟಿಂಗ್ ಮಾಡಿಬಿಟ್ಟು ಅದೆಲ್ಲ ರೆಡಿ ಮಾಡಿರ್ತೀವಿ ಗಿಡನ. ನಮಗೆ 15 ನಂತರ ಮಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ನಮಗೇನಂದ್ರೆ 20-22 ಕೆಜಿ ವರೆಗೂ ಮಲ್ಲಿಗೆ ಬರ್ತಿದೆ. ಫಸ್ಟ್ ಆಫ್ ಆಲ್ ಹೂವಿನ ಬೆಳೆ ಬೆಳೆಯೋರಿಗೆ ಲೇಬರ್, ಫಸ್ಟ್ ಆಫ್ ಆಲ್ ಹೂವು ಬಿಡಿಸೋರು ಬೇಕಾಗುತ್ತೆ, ಇಂಪಾರ್ಟೆಂಟ್ ಅವರು. ಈಗ ಮಾರ್ಕೆಟಲ್ಲಿ ನಾವು ಯಾವ್ದೋ ಟೈಮಿಗೆ ತಗೊಂಡೋದ್ರೆ ನಮಗೆ ರೇಟ್ ಸಿಗಲ್ಲ. ನಮ್ಮ ಅದೃಷ್ಟ ಏನಂದ್ರೆ ನಮಗೆ ಲೇಬರ್ದು ತೊಂದರೆ ಇಲ್ಲ, ಬೆಳಿಗ್ಗೆ 6 ಬರ್ತಾರೆ, ಟಿಫನ್ ಟೈಮ್ 10 ಒಳಗೆ ಅವರು ನಮಗೆ ಬಿಡಿಸ್ಕೊಟ್ಟು ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲಿ 10 ಅಷ್ಟೊತ್ತಿಗೆ ನಮ್ಮ ಒಂದು 10 ಒಂದು 7-8 ಕೆಜಿ ಮಾರ್ಕೆಟ್ಗೆ ಹೋಗೋ ಫೆಸಿಲಿಟಿ ಇದೆ ನಮಗೆ. ಒಂದು ಬೇಗ ಬಿಡಿಸಿದ್ರೆ ನಾವು ಒಂದೇ ಮಾರ್ಕೆಟ್ ಅಂತ ಡಿಪೆಂಡೆಂಟ್ ಆಗೋಕೆ ಅವಕಾಶ ಇರೋದಿಲ್ಲ, ದೂರ ಕಳ್ಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ರೇಟ್ ಸಿಕ್ಕಿಲ್ಲ, ಇನ್ನೊಂದು ಕಡೆ ನಮಗೆ ರೇಟ್ ಸಿಗೋ ಮಾರ್ಕೆಟಿಗೆ ಕಳ್ಸೋಕೆ ಅವಕಾಶ ಆಗುತ್ತೆ. ಸೊ ಅದು ಮೇನ್. ಲೇಬರ್ ಇದ್ರೆ ಮಾತ್ರ ಹೂವಿನ ಕೃಷಿ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಅದು ಪೂರ್ತಿದಾಯಕವಾಗಿ ಹಾಕಿರೋ ಬಂಡವಾಳ ಕೂಡ ಅವ್ರಿಗೆ ವಾಪಸ್ ಬರೋಂತ ಅವಕಾಶ ಇರಲ್ಲ. ಕೆಲವು ಟೈಮ್ ಲೇಬರ್ ಸಿಕ್ಕಿಲ್ಲ ಅಂದ್ರೆ ರೇಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಬಟ್ ಆ ಟೈಮ್ಗೆ ನಾವು ಒದಗಿಸಕ್ ಆಗಲ್ಲ. ಸಂಜೆ ಯಾವಾಗ್ಲೂ ತಗೊಂಡೋದ್ರೆ ಅದನ್ನ ತಗೊಂಡು ಮಾರಾಟಗಾರರಿಗೆ ತೊಂದರೆ ಆಗುತ್ತೆ, ಅವ್ರು ತಗೊಳೋದಿಲ್ಲ, ಅವ್ರು ಕಡಿಮೆ ರೇಟಿಗೆ ಕೇಳ್ತಾರೆ. ಸೊ ಹಂಗಾಗಿ ಬೆಳಿಗ್ಗೆ ಆದಷ್ಟು ಬೇಗನೆ ಕೃಷಿ ಆರಂಭ ಮಾಡ್ಬೇಕಾಗತ್ತೆ. ಬಿಡಿಸೋದಾಗ್ಲಿ, ಮಾರ್ಕೆಟಿಗೆ ಕಳ್ಸಕ್ಕೆ ಬಸ್ಸಿನ ವ್ಯವಸ್ಥೆ ಆಗಲಿ, ಅಥವಾ ಹತ್ರದಲ್ಲಿ ಮಾರ್ಕೆಟ್ ಇದ್ರೆ ಬೈಕಲ್ಲಿ ತಗೊಂಡೋಗಿ ಕೊಡೋದಾಗ್ಲಿ, ಅದು ಆ ಥರ ವ್ಯವಸ್ಥೆ ಇರಬೇಕು. ನಮ್ಗೆ ಎರಡನೇದೇನಂದ್ರೆ, ನಾವು ಮಾರಾಟಗಾರರಾಗಿರೋದ್ರಿಂದ ನಮ್ಮೂರಲ್ಲಿ ಒಂದು 10 ಜನ ಚಿಲ್ಲರೆ ಅಂಗಡಿ ಇಟ್ಕೊಂಡು ಮಾರಾಟ ಮಾಡೋರು ಪರಿಚಯ ಇರ್ತಾರೆ. ನಮ್ಮ ಪಕ್ಕದೂರು ಅಂದ್ರ ರಾಯದುರ್ಗದಲ್ಲಿ ಪರಿಚಯ ಇರೋರಿದ್ರೆ, ರಾಮ್ಪುರದಲ್ಲಿ ಪರಿಚಯ ಇರೋರಿದ್ರೆ, ಸೊ ನಮ್ಗೇನಂದ್ರೆ ಅವ್ರಿಗೆ ನೀಡೆಡ್ ಇದ್ದಾಗ ನಮ್ಗೊಂದು 2 ಕೆಜಿ ಬೇಕು ಎಮರ್ಜೆನ್ಸಿ ಅಂತಂದ್ರೆ ನಾವು ಹತ್ರದಲ್ಲೇ ನಮಗೆ ಬಿಡಿಸಿ ಕೊಡೋಂಥ ವ್ಯವಸ್ಥೆ ಇರೋದ್ರಿಂದ ನಾವು ಲಾಭ ನೋಡ್ತಾ ಇದ್ವಿ ಆ ಕೃಷಿಯಲ್ಲಿ. ಬೇರೆಯವ್ರಿಗೆ ಈ ರೀತಿ ಲಾಭ ಸಿಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಬಟ್ ಹೂವಿನ ಕೃಷಿ ಲಾಭದಾಯಕ ಇದೆ ಇಲ್ಲ ಅಂತ ಹೇಳಲ್ಲ. ಅಲ್ಲಿ ಲೇಬರ್ ಇರಬೇಕು, ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಬಹಳ ಅನುಭವ ಇರಬೇಕು. ಮಾರ್ಕೆಟ್ ಅಲ್ಲಿ ಸ್ವಲ್ಪ ದಲ್ಲಾಳಿಗಳನ್ನ ನಂಬ್ಕೊಂಡ್ರೆ ನಾವು ದುಡ್ಡು ನೋಡಕ್ಕಾಗಲ್ಲ. ಅದು ಅವರೇ ಅರ್ಧ ತಿನ್ಬಿಡ್ತಾರೆ ಅಮೌಂಟ್ ನಮ್ದು. ಅವರು ಏನ್ ರೇಟ್ ಮಾರಿರ್ತಾರೋ ಆ ರೇಟ್ ನಮಗೆ ಕೊಡೋದಿಲ್ಲ. ಅವರು ನಮ್ಗೆ ಅತಿ ಕಮ್ಮಿ ಬೆಲೆ ಕೊಟ್ಟು ಅವರು ಮಧ್ಯದಲ್ಲಿ ಲಾಭ ಮಾಡ್ಕೊಂಡ್ಬಿಡ್ತಾರೆ. ನಾವೇ ಮಾರಾಟ ಮಾಡೋದ್ರಿಂದ ನಮಗೆ ಲಾಭ ಅನ್ಸುತ್ತೆ ಅಷ್ಟೇ. ಹಾಗಾಗಿ ನಾನು ಹೂವಿನ ಕೃಷಿನ ಆಯ್ಕೆ ಮಾಡ್ಕೊಂಡಿದೀವಿ. ಆಯ್ಕೆ ಮಾಡಿಕೊಂಡು ಈಗ ಒಂದು 200 ಮಲ್ಲಿಗೆ ಇದೆ, ನಂದು 8 ವರ್ಷ ಆಗಿದೆ. ಪ್ರಾರಂಭದಲ್ಲಿ ನೀರು ಒಂದು ಕಾಲು ಇಂಚ ನೀರು ಬಿದ್ದಾಗ ಈಗ ಹೂವಿನ ಬೆಳೆ ಬೆಳಿಬೇಕಂತ ಆಸಕ್ತಿ ಬಂತು ನಿಮಗೆ, ಸ್ವತಃ ನೀವು ಮಾರಾಟಗಾರರಾಗಿರೋದ್ರಿಂದ. ಈಗ ಸಾಕಷ್ಟು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿದ್ದಾವೆ, ಬೇರೆ ಬೇರೆ ಹಣ್ಣಿನ ಬೆಳೆಗಳು ಬೆಳಿಬಹುದು, ತರಕಾರಿ ಬೆಳೆಗಳು ಬೆಳಿಬಹುದು. ನೀವು ಮಾರಾಟಗಾರರಾಗಿರೋದ್ರಿಂದ ಹೂವಿನ ಕೃಷಿನ ಆಯ್ಕೆ ಮಾಡ್ಕೊಂಡ್ರೆ ಏನು ಬೇರೆ ಬೆಳೆಗಳನ್ನು ಬೆಳಿಬೇಕಂತ ಆಸಕ್ತಿ ಇತ್ತ ನಿಮಗೆ? ಇಲ್ಲ ಸರ್, ನಾನು ಮಾರಾಟಗಾರ ಆಗಿರೋದ್ರಿಂದಾನೆ ಹೂವಿನ ಬೆಳೆ ಬೆಳಿಬೇಕು ಅನ್ಕೊಂಡಿದ್ದು. ಬೇರೆ ಈಗ ಮಾವು ಅದು ಇದು ಬೆಳಿಬಹುದು ತೋಟಗಾರಿಕೆ ಬೆಳೆಗೆ, ಅದನ್ನ ನಾನು ತಗೊಂಡು ಬೇರೆಯವ್ರಿಗೆ ಕೊಡ್ಬೇಕು ಹೋಗಿ. ಅವರು ನಮ್ಗೆ ಏನ್ ರೇಟ್ ಕೊಡ್ತಾರೆ, ಯಾವ ಟೈಮಲ್ಲಿ ಏನ್ ರೇಟ್ ಇರುತ್ತೆ, ಅದ್ರದ್ದು ಅದ್ರದ್ದು ದರ ಯಾವ ರೀತಿ ನಿಗದಿ ಮಾಡ್ತಾರ ಅಂತ ನಮ್ಗೆ ಐಡಿಯಾ ಇರಲ್ಲ. ಈ ನಾವು ಸ್ವತಃ ಮಾರಾಟಗಾರರಿಂದ ನಾವು ಬೇರೆ ಹತ್ರ ಕೊಂಡು ಮಾಡ್ತಾ ಇದೀವಿ. ಇವತ್ತು ನಾವೇ ಬೆಳೆದು ಮಾರಾಟ ಮಾಡಿದ್ರೆ ಅದ್ರ ಲಾಭ ನಾವು ನೋಡಕ್ ಸಾಧ್ಯ. ಹಾಗಾಗಿ ನಾವು ಮಾರಾಟಗಾರರಾಗಿದ್ದಂದ್ರೆ ಹೂವಿನ ಬೆಳೆ ಆಯ್ಕೆ ಮಾಡ್ಕೊಂಡು. ಹೂವಿನ ಬೆಳೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಹೂವಿನ ಬೆಳೆ ಮಾಡಬಹುದು. ಈಗ ಸೇವಂತಿಗೆ ಮಾಡಬಹುದು, ಕನಕಾಂಬ್ರ ಮಾಡಬಹುದು, ಗುಲಾಬಿ ಮಾಡಬಹುದು, ಸುಗಂಧರಾಜ ಮಾಡಬಹುದು. ಅಂತದ್ರಲ್ಲಿ ನೀವು ಮಲ್ಲಿಗೆನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಹೂವಿನ ಬಂದ್ಬಿಟ್ಟು ಎಲ್ಲಾ ವಾತಾವರಣಕ್ಕೂ ಎಲ್ಲಾ ನೀರಿಗೂ ಮತ್ತೆ ಭೂಮಿಗೂ ಹೂ ಹೊಂದ್ಕೊಳಲ್ಲ ಸರ್. ಪ್ರತಿಯೊಂದು ಹೂವು ಒಂದೊಂದು ತರ ನೆಲದ ಮೇಲೆ ಮತ್ತೆ ವಾತಾವರಣ ಮತ್ತೆ ನೀರಿನ ಮೇಲೆ ಹೋಗುತ್ತೆ ಸರ್. ಈ ಕನಕಾಂಬ್ರ ಬೆಳಿಬೇಕಂದ್ರೆ ನಾವು ಉಪ್ಪು ನೀರಲ್ಲಿ ಕನಕಾಂಬ್ರ ಬೆಳೆಯಕ್ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಸ್ವೀಟ್ ವಾಟರ್ ಆಗಬೇಕು, ಮತ್ತೆ ಕೆಲವು ಟೈಮ್ ವಾತಾವರಣ ಬಹಳ ಇಂಪಾರ್ಟೆಂಟ್. ನಮ್ಗೆ ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಕಲ್ಲು ಭೂಮಿ ಸರ್, ಸ್ವಲ್ಪ ಉಸುಗ್ ಮಿಕ್ಸ್ ಇರುತ್ತೆ. ಆ ಭೂಮಿಯಲ್ಲಿ ಬಂದ್ಬಿಟ್ಟು ಬೇರೆ ಹೂವಿನ ಬೆಳೆಯೋದಕ್ಕಿಂತ ಮಲ್ಲಿಗೆ ಇಳುವರಿ ಜಾಸ್ತಿ ಬರುತ್ತೆ, ಲಾಭದಾಯಕವಾದ ಕೃಷಿ. ಮತ್ತೆ ನಮಗೇನಂದ್ರೆ ಲೇಬರ್ ಸಿಗೋದ್ರಿಂದ ನಾವು ಬೇಗ 9-10 ಗಂಟೆ ಒಳಗಡೆನೆ ನಮ್ಗೆ ಕೈಯಲ್ಲಿ ಹೂವು ಸಿಗೋದ್ರಿಂದ ಅದನ್ನ ಕಟ್ಸಿ ನಾವೇ ಸ್ವಂತ ಮಾರಾಟ ಮಾಡೋದ್ರಿಂದ ನಮ್ಗೆ ಲಾಭದಾಯಕವಾಗಿ ಕಾಣಿಸ್ತಾರೆ. ಈಗ ಮಲ್ಲಿಗೆಯಲ್ಲೂ ಸಾಕಷ್ಟು ಬೇರೆ ಬೇರೆ ಬೇರೆ ಬೇರೆ ತರ ಮಲ್ಲಿಗೆ ಕಾಣಬಹುದು. ಈಗ ಮೈಸೂರು ಮಲ್ಲಿಗೆ, ಕಾಕಡ, ದುಂಡು ಮಲ್ಲಿಗೆ ಈ ತರ ಎಲ್ಲ ನೀವ್ ಯಾವ ತರ ಮಲ್ಲಿಗೆ ಬೆಳೀತಾ ಇದ್ರಿ ಸರ್? ಸದ್ಯಕ್ಕೆ ನಾವೀಗ ಸಣ್ಣ ಮಲ್ಲಿಗೆ, ನಂದು 200 ಗಿಡ ಇದೆ, 8 ವರ್ಷ ಆಗಿದೆ ಸರ್ ನಾಟಿ ಮಾಡ್ಬಿಟ್ಟು. ಅದು ಅರೌಂಡ್ 1-22 ಕೆಜಿ ಬರುತ್ತೆ ಪರ್ ಡೇಲಿ. ವಾತಾವರಣ ಅನುಕೂಲ ಇದ್ರೆ ಚೆನ್ನಾಗೇ ಬರುತ್ತೆ, ನಾವು ಎಲ್ಲ ಮೇಂಟೆನೆನ್ಸ್ ಮಾಡಿದ್ರೆ. ಬೇರೆ ಬೆಳೆ ಇದೆ ಸರ್, ದುಂಡು ಮಲ್ಲಿಗೆ ಲಾಸ್ಟ್ ಟೈಮು ಈಗ ಒಂದು 8 ಮಂತ್ಸ್ ಬ್ಯಾಕು 100 ಗಿಡ ಹಾಕಿದ್ದೀನಿ. ದುಂಡು ಮಲ್ಲಿಗೆಯಲ್ಲಿ ನಾಟಿ ದುಂಡು ಮಲ್ಲಿಗೆ ಬರುತ್ತೆ, ಮತ್ತೆ ತಮಿಳ್ನಾಡು ಗಿಡ ಅಂತ ಬರುತ್ತೆ. ಆ ಸಸಿ ತಮಿಳ್ನಾಡ್ದು ವರ್ಷ ಪೂರ್ತಿ ಬರುತ್ತೆ ಅಂತಾರೆ, ಬಟ್ ಇಳುವರಿ ಬರಲ್ಲ, ನಮ್ಮ ವಾತಾವರಣಕ್ಕೆ ಸೆಟ್ ಆಗಲ್ಲ. ನಾವು ನಾಟಿ ದುಂಡು ಮಲ್ಲಿಗೆನೆ ಹಾಕಿದ್ವಿ. ಮತ್ತೆ ರೀಸೆಂಟ್ ಆಗಿ ಒಂದು ಕಾಕಡ ಸಸಿ ಕೂಡ ಅದೇ ಟೈಮಲ್ಲೇ ತರಿಸಿ ಹಾಕಿದ್ದೀನಿ ನಾನು. ಅದು ಒಂದು 150 ಗಿಡ ತರಿಸಾಕಿದ್ದೀನಿ, ಅಂದ್ರೆ ಒಂದು ಕುಣಿಯಲ್ಲಿ 2-3 ಸಸಿ ಇಟ್ಟಿದ್ದೀವಿ. ಒಂದು 150 ಕುಣಿಯಲ್ಲಿ ಸಸಿ ಇಟ್ಟಿದ್ದೀನಿ. ಈಗ ಒಂದು 1/2 ಕೆಜಿ ಕಾಕಡ ಬರ್ತಾ ಇದೆ ಸರ್, ಅದು ಒಳ್ಳೆ ರೇಟ್ ಸಿಗುತ್ತೆ. ಬಟ್ ಕಾಕಡಕ್ಕೆ ನೀರು ಜಾಸ್ತಿ ಬೇಕು, ಸಣ್ಣ ಮಲ್ಲಿಗೆ ಆ ರೀತಿ ಏನು ಅವಶ್ಯಕತೆ ಇಲ್ಲ, ದುಂಡು ಮಲ್ಲಿಗೆಗೂ ಆ ರೀತಿ ನೀರೇನು ಅವಶ್ಯಕತೆ ಇಲ್ಲ. ನೀರು 10 ದಿನಕ್ಕೆ ಒಂದ್ಸತಿ ಬಿಟ್ಟರು ನಡೆಯುತ್ತೆ, ಬಟ್ ಕಾಕಡಕ್ಕೆ ಮಾತ್ರ 2-3 ದಿನಕ್ಕೆ ಕಂಟಿನ್ಯೂ ವಾಟರ್ ಕೊಡಲೇಬೇಕು. ಮತ್ತೆ ಮೇನ್ ಏನಂದ್ರೆ ಈ ಒಂದು ಬೆಳೆಗಳಲ್ಲಿ ನಾವು ರಾಸಾಯನಿಕ ಅಂತ ನನ್ನಲ್ಲ, ನಾನೇನಂದ್ರೆ ಆರ್ಗಾನಿಕ್ ಕೃಷಿ ಮಾಡ್ತೀವಿ ಇಲ್ಲ ಅಂತಲ್ಲ. ಸಗಣಿ ಗೊಬ್ಬರ ನಾವು ಮಲ್ಲಿಗೆ ಗಿಡಕ್ಕೆ ಹಾಕಲ್ಲ, ಕುರಿ ಗೊಬ್ಬರ ಹಾಕ್ತಿವಿ. ಯಾಕಂದ್ರೆ ಸಗಣಿ ಗೊಬ್ಬರದಲ್ಲಿ ಬೇರುಳ ಜಾಸ್ತಿ ಸರ್, ಅದು ಬೇರು ತಿಂದ್ಬಿಟ್ರೆ ಗಿಡ ಸಾಯುತ್ತೆ ಅಂತ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗಿರ ಒಂದು ಕಾಲದಲ್ಲಿ ವೈರಸ್, ಫಂಗಸ್ ಇವೆಲ್ಲ ಆಟೋಮೆಟಿಕ್ಲಿ ಪ್ರತಿಯೊಂದು ಗಿಡದಲ್ಲಿ ನಾವು ಬೆಳೆ ಬೆಳೆಯೋಕೆ ಸಾಧ್ಯ ಇಲ್ಲ ರಾಸಾಯನಿಕ ಬಳಸಲಿದ್ರೆ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮೊದ್ಲೆಲ್ಲ ಬೇವಿನ ಹಿಂಡಿ ಅದು ಇದು ಯೂಸ್ ಮಾಡ್ತಿದ್ವಿ, ಈಗ ಆಗಲ್ಲ ಸರ್ ಅದು. ಹಾಗಾಗಿ ನಾವು ರಾಸಾಯನಿಕ ಯೂಸ್ ಮಾಡ್ತೀವಿ, ಬಟ್ ಅದನ್ನೇ ಯೂಸ್ ಮಾಡ್ತೀವಿ ಅಂದ್ರೆ 20% ಯೂಸ್ ಮಾಡ್ತೀವಿ, ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಹೌದು ಸರ್, ಮೇನ್ ಥ್ರಿಪ್ಸ್ ಮೈಟ್ಸ್ ಇದು ಬಂದ್ಬಿಟ್ರೆ ಗಿಡ ಹೂ ಬಿಡಲ್ಲ ಸರ್, ಅದು ಅದು ಕಂಟ್ರೋಲ್ ಮಾಡಿ, ಯಾಕಂದ್ರೆ ಎಲೆಯಲ್ಲಿರೋ ರಸನೆಲ್ಲ ಹೀರ್ಬಿಡುತ್ತೆ ಅದು ಕೀಟ, ಆ ಹೂವಿಗೆ ಚಿಪ್ಪ ಬಿಡೋದಕ್ಕೆ ಇಳುವರಿ ಬರೋದಕ್ಕೆ ಸಹಾಯಕ ಆಗಲ್ಲ. ಹಾಗಾಗಿ ಯೂಸ್ ಮಾಡ್ತೀವಿ, ಬಟ್ ಒಂದು 20% ಯೂಸ್ ಮಾಡ್ತೀವಿ. ಪ್ರಾರಂಭದಲ್ಲಿ ಮಲ್ಲಿಗೆ ಸಸಿ ಎಲ್ಲಿಂದ ತಗೊಂಡ್ರಿ, ಯಾವ ಅಂತರ ಕೊಟ್ಟು ನಾಟಿ ಮಾಡಿದಿರಾ? ಸರ್, ಪ್ರಾರಂಭದಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ 5 ಅಡಿ 5 ಅಡಿ ಗ್ಯಾಪ್ ಇಟ್ಟು ನಾಟಿ ಮಾಡಿದ್ವಿ. ನಾವು ಹೂನಡಗಲಿ ಹತ್ರ ಹೆಗ್ದಾಳ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ನಮ್ಮ ಮಾವವರು ನಮ್ಮ ಅಕ್ಕನ ಕೊಟ್ಟಿದ್ವಿ ಅವ್ರಿಗೆ ರಾಮ್ಪುರದಲ್ಲಿ, ಅವ್ರು ಮುಂಚೆ ನಾಟಿ ಮಾಡಿದ್ರು. ನಮ್ಮ ಮಾವವರು ಹೇಳಿದ್ರು ಅವರು ಹತ್ರ ಒಂದು 80 ಕೆಜಿ ಮಲ್ಲಿಗೆ ವರ್ಗು ಬಿಡಿಸ್ತಾ ಇದ್ರು, ಅವರು ಅಲ್ಲ ಮಾರ್ಕೆಟ್ಗೆ ಹಾಕ್ತಾ ಇದ್ರು. ಅಲ್ಲಿಂದ ಸಸಿ ತಂದಿದ್ರು, ಅವರೇ ಕೊಡಿಸಿದ್ದು ನನಗೆ ಸಸಿನ. ನಾವು ಪ್ರಾರಂಭದಲ್ಲಿ ಅಲ್ಲಿಂದನೇ ಸಸಿ ತಂದು ನಾಟಿ ಮಾಡಿದ್ವಿ. ಈ 5 ಅಡಿ ಅಂತರ ಸಾಕಾಗುತ್ತಾ? ಈಗ ಗಿಡಗಳು ದೊಡ್ಡವಾದಂಗೆಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಅಂತರ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತ? ಇಲ್ಲ ಸರ್, 5 ಅಡಿ ಮಸ್ತ್ ಆಗುತ್ತೆ, ಯಾಕಂದ್ರೆ ಪ್ರತಿ ವರ್ಷಲೂ ನಾವು ಕಟಿಂಗ್ ಮಾಡ್ತೀವಿ ಗಿಡನ, ದೊಡ್ಡದಾಗ ಬೆಳೆಯಕ್ಕೆ ಬಿಡೋದಿಲ್ಲ ಅದನ್ನ. ಬಳ್ಳಿ ಬೆಳೆದ್ರೆ ಇಳುವರಿ ಕಡಿಮೆ, ಸೊ ಹಂಗಾಗಿ ಕಟಿಂಗ್ ಮಾಡ್ತೀವಿ, 5 ಅಡಿ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಈಗ ಸಸಿ ನಾಟಿ ಮಾಡಿದ ನಂತರ ಇದು ಹೂವು ಬಿಡಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ನೀವು ಕಾಪಾಡಬೇಕು? ಸರ್, ನಾವು ಸಸಿ ನಾಟಿ ಮಾಡಿದಾಗ ಈಗೆಲ್ಲ ಕಸಿ ಗಿಡ ಅಂತ ಬರುತ್ತೆ ಹೈಬ್ರಿಡ್ ತಳಿ, ಅದೇನಂದ್ರೆ 8 ತಿಂಗಳೊಳಗಡೆ ನಿಮ್ಗೆ ಹೂ ಸ್ಟಾರ್ಟ್ ಆಗುತ್ತೆ. ಇಳುವರಿ ಬರ್ಬೇಕಂದ್ರೆ 3 ವರ್ಷ ಕಾಯ್ಲೇಬೇಕು. ಮುಂಚೆ ನಾಟಿ ತಳಿ ಕೂಡ 3 ವರ್ಷನೇ ಕಾಯ್ಬೇಕು ಹೂ ಬರಕ್ಕೆ, ಬಟ್ ಈಗ ನಾಟಿ ತಳಿ ಇಲ್ಲ ಸರ್, ಎಲ್ಲ ಹೈಬ್ರಿಡ್. ನಾವು ಸ್ಟಾರ್ಟಿಂಗ್ ನಾಟಿ ಮಾಡಿ 8 ತಿಂಗಳಿಗಂದ್ರೆ 1/2 kg ಬರುತ್ತೆ, ಅದು ನಮ್ಗೆ ವರ್ಕೌಟ್ ಆಗಲ್ಲ. ನಮ್ಗೊಂದು 5 kg ಲೆವೆಲ್ ಹೂ ಬರ್ಬೇಕಂದ್ರೆ ಕನಿಷ್ಠ ಅಂದ್ರೆ 2.5-3 ವರ್ಷ ಟೈಮ್ ಬೇಕು. ಈಗಾಗಲೇ ನೀವು 8 ವರ್ಷ ಆಗಿರೋದ್ರಿಂದ ಸಾಕಷ್ಟು ಇಳುವರಿ ಬರ್ತಾ ಇದೆ. ಹೌದು ಸರ್, ನಮಗೆ ಪರ್ ಡೇ ಅಂದ್ರೆ ಇಳುವರಿ ಅಂದ್ರೆ ಪರ್ ಡೇ ಇಷ್ಟೇ ಅಂತ ಫಿಕ್ಸ್ ಆಗಲ್ಲ ಸರ್, ಒಂದಿನ ಇಳುವರಿ ಜಾಸ್ತಿ ಇರುತ್ತೆ, ಒಂದಿನ ಡೌನ್ ಆಗುತ್ತೆ, ಬಟ್ ಡೈಲಿ ಕೆಲಸ ಅಂತೂ ಇರುತ್ತೆ ಸರ್. ಒಂದು ದಿನ ತಪ್ಪದಲ್ಲಿ ಇವತ್ತು ನಮ್ಗೇನೋ ಕೆಲಸ ಇದೆ, ನಾವು ತೋಟಕ್ಕೆ ಹೋಗಂಗಿಲ್ಲ, ಹೂ ಬಿಡಿಸಂಗಿಲ್ಲ ಅನ್ನಂಗಿರಲ್ಲ ಸರ್, ಪ್ರತಿ ದಿನಾನು ಹೋಗ್ಲೇಬೇಕು. ನಮ್ಗೆ ಅರೌಂಡ್ ಒಂದು 20-22-25 kg 30 kg ವರೆಗೂ ಬಂದಿದೆ ಸರ್ ಇಳುವರಿ. ಈಗ ವರ್ಷ ಪೂರ್ತಿ ಬಿಡ್ತಾವ ಹೂವು ಅಥವಾ ಒಂದೊಂದು ಕಾಲದಲ್ಲಿ ಮುಂಗಾರಿ ಟೈಮ್ ಹಿಂಗಾರಿ ಟೈಮ್ ಈ ಸಮಯದಲ್ಲಿ ಮಾತ್ರ ಹೂವು ಬಿಡ್ಲಿಕ್ಕೆ ಸಾಧ್ಯ? ಸರ್, ಈಗ ಏನಾಗುತ್ತೆ ಅಂದ್ರೆ ಈಗ ನಾವು ಕಟಿಂಗ್ ಮಾಡಿ ಎಲ್ಲ ಫ್ಲೋರಿಂಗ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ನೀರ್ ಕೊಡ್ತೀವಿ. ಈಗ ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ ನಮ್ದು ಬೆಳೆ, ಮಾರ್ಚ್ 15 ನಂತರ ಹೂ ಸ್ಟಾರ್ಟ್ ಆಗುತ್ತೆ. ಅರೌಂಡ್ ಅಕ್ಟೋಬರ್ ದಸರಾ ಹಬ್ಬ ಆಗೋವರೆಗೂ ಇರುತ್ತೆ ಸರ್, ದೀಪಾವಳಿಗೆ ನಿಂತು ಹೋಗುತ್ತೆ ಅದು ಕ್ರಾಪ್. ನಾವು ನೀರ್ ಕಟ್ ಮಾಡ್ಬಿಡ್ತೀವಿ, ಯಾಕಂದ್ರೆ ಮುಂದಿನ ವರ್ಷ ಬೆಳೆ ಬರ್ಬೇಕಂದ್ರೆ ನಾವು ಒಣಗಿಸ್ಬೇಕು ಗಿಡನ, ಫುಲ್ ರೆಸ್ಟ್ ಕೊಡ್ಬೇಕು. ಫುಲ್ ಡ್ರೈ ಆಗೋವರೆಗೂ ಅರೌಂಡ್ ಒಂದು 3-4 ಮಂತ್ಸ್ ವಾಟರ್ ಕೊಡಲ್ಲ, ಅದ್ರಲ್ಲಿ ಏನು ಕೆಲಸ ಮಾಡಲ್ಲ. ಸ್ಟಾರ್ಟಿಂಗ್ ಜನವರಿ 20 ನಂತರ ಗಿಡನೆಲ್ಲ ಕಟಿಂಗ್ ಮಾಡ್ಕೊಂಡು ಕಳೆ ಎಲ್ಲ ತಕ್ಕೊಂಡು ಮತ್ತೆ ಅದಕ್ಕೆ ಗೊಬ್ಬರ ಹಾಕಿ ವಾಟರ್ ಕೊಡ್ತೀವಿ. ನಾವು ಯಾವತ್ತು ವಾಟರ್ ಕೊಡ್ತೀವೋ ಅದರಿಂದ 45 ಡೇಸ್ಗೆ ಹೂ ಸ್ಟಾರ್ಟ್ ಆಗುತ್ತೆ. ಈಗ ಇದ್ರೆ ಒಂದು 6 ತಿಂಗಳು ಹೂವು ಬಿಡಿಸಿದ್ರೆ ಒಂದು 6 ತಿಂಗಳು ಅವ್ರಿಗೆ ರೆಸ್ಟ್ ಕೊಡ್ತೀರ ಅಂತ ಅನ್ಕೊಂಡ್ರೆ ನೀವೇನು 2 ಬ್ಯಾಚ್ ಮಾಡ್ಕೊಂಡಿದ್ರೆ ಮತ್ತೆ ರೆಸ್ಟ್ ಕೊಟ್ಟಂತ ಕಾಲದಲ್ಲಿ ಮತ್ತೆ ಹೂವು ಇರೋದಿಲ್ಲ, ಆ ಟೈಮಲ್ಲಿ ಮಾಡ್ತಾರೆ? ಏನ್ ಮಾಡ್ತಾರೆ ಸರ್? ಮಲ್ಲಿಗೆ ಬಂದ್ಬಿಟ್ಟು ಇಯರ್ ಅಲ್ಲಿ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆದ್ರೆ ಅಕ್ಟೋಬರ್ ವರೆಗೂ ಬಂದ್ರೆ ಮ್ಯಾಕ್ಸಿಮಮ್, ಅದ್ರ ಮೇಲೆ ಮಲ್ಲಿಗೆ ನೀವು 2 ಬ್ಯಾಚ್ ಮಾಡಿದ್ರು 3 ಬ್ಯಾಚ್ ಮಾಡಿದ್ರು ಹೂ ಬರಲ್ಲ, ಅದು ಯಾವ್ದೇ ಬ್ಯಾಚ್ಗೂ ಬರಲ್ಲ ಹೂ, ಅದು ಅದ್ರ ನಂತರ ಕಾಕಡ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅದೇ ರೀಸನ್ ಗೋಸ್ಕರ ಈಗ ನಮ್ ಮಲ್ಲಿಗೆ ನಿಂತಲ್ಲಿ ಕೆಲಸ ಇರೋದಿಲ್ಲ ಅಂತಂದೇಳಿ ರೀಸೆಂಟ್ ಆಗಿ ಒಂದು 150 ಗಿಡ ಕಾಕಡ ಬೆಂಗಳೂರಿಂದ ತರಿಸ್ಬಿಟ್ಟು ನಾಟಿ ಮಾಡಿದೀನಿ, ಒಂದು 1/2 kg ಬರ್ತಿದೆ. ಅಕ್ಟೋಬರ್ ನಂತರ ಏನಾಗುತ್ತೆ ಅಂದ್ರೆ ಕಾಕಡ ಹೂ ಸ್ಟಾರ್ಟ್ ಆಗುತ್ತೆ ಸರ್, ಅದು ಆಲ್ಮೋಸ್ಟ್ ಆಲ್ ಈಗ ಫೆಬ್ರವರಿ ಮಾರ್ಚ್ ವರೆಗೂ ಬರುತ್ತೆ ಅದು. ಅದ್ರ ನಂತರ ಅದು ಕಡಿಮೆ ಆಗುತ್ತೆ, ಅದು ನಿಂತೋದಾಗ ಇದು, ಇದು ನಿಂತೋದಾಗ ಅದು, ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಎರಡನ್ನು ನಾಟಿ ಮಾಡ್ಸಿದ್ ಸರ್. ಈ ತರ ಈ ಹೂವಿನ ಬೆಲೆ ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಬೆಳೆಗಾರರಿಗೆ ಅಂತ? ಸರ್, ಹೂವಿನ ಬೆಳೆ ಬಂದು ಎಲ್ಲರೂ ಅಂತಾರೆ ಹಬ್ಬ ಹರಿದಿನಗಳಲ್ಲಿ ರೇಟ್ ಇರುತ್ತಂತ. ಉಗಾದಿ ಹಬ್ಬ ಎಷ್ಟು ದಿನ ಮಾಡ್ತೀವಿ? 2 ದಿನ ಇಲ್ಲ 3 ದಿನ ಮಾಡ್ತೀವಿ ಸರ್. 3 ದಿನ ರೇಟ್ ಸಿಕ್ಕು, 4ನೇ ದಿನ ರೇಟ್ ಬಿದ್ದೋದ್ರೆ ಅದು ರೈತನಿಗೆ ಲಾಭ ಅಲ್ಲ ಸರ್. ರೈತನಿಗೆ ಲಾಭ ಆಗ್ಬೇಕಂದ್ರೆ ಹಬ್ಬ ಹರಿದಿನಗಳೆಲ್ಲ ಇಂಪಾರ್ಟೆಂಟ್, ಒಳ್ಳೆ ದಿನಗಳಿರ್ಬೇಕು, ಶುಭ ಕಾರ್ಯಗಳು ನಡಿಬೇಕು, ಮದುವೆ ಮನೆ ಓಪನಿಂಗ್ ತರ ಕಡಿಸೋದು, ಆ ರೀತಿ ಒಳ್ಳೊಳ್ಳೆ ದಿನಗಳಿದ್ದಾಗ ಆಟೋಮೆಟಿಕ್ಲಿ ರೇಟ್ ಇರುತ್ತೆ ಸರ್. ನಮ್ಗೆ ಹಬ್ಬ ಹರಿದಿನ 1 ದಿನ 2 ದಿನ ರೇಟ್ ತಗೊಂತೀವಿ. ನಾವು ಕಂಟಿನ್ಯೂ ರೇಟ್ ತಗೊಬೇಕಂದ್ರೆ ನಮ್ಗೆ ಮೇನ್ ಏನಂದ್ರೆ ಮದುವೆ ಸಮಾರಂಭಗಳು ಮತ್ತೆ ಈ ಭೂಮಿ ಪೂಜೆ ಗೃಹಪ್ರವೇಶ ಪೂಜೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ದಿನಗಳು ಚೆನ್ನಾಗಿದ್ದಾಗ ಆಟೋಮೆಟಿಕ್ಲಿ ರೇಟ್ ಇದ್ದೇ ಇರುತ್ತೆ ಸರ್. ಈ ಆಷಾಢ ಈ ಸಮಯದಲ್ಲಿ ರೇಟ್ ಕಡಿಮೆ ಇರುತ್ತಾ? ಸರ್, ಆಷಾಢ ಬಂದ್ಬಿಟ್ಟು 1 ತಿಂಗಳು ಇರುತ್ತೆ ಸರ್, ನಮಗೆ ತಿಳಿದ ಜುಲೈ ಇಲ್ಲ ಜೂನ್, ಒಂದೊಂದ್ ಟೈಮ್ 2 ತಿಂಗಳು ಬೀಳುತ್ತೆ. 2 ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನು ಕಾರ್ಯ ಮಾಡಲ್ಲ, ಸೊ ಲಾಸ್ ಆಗುತ್ತಿಲ್ಲ ಅಂತಲ್ಲ, ಬಟ್ ನಾವು ಸ್ವಂತ ಬೆಳೆದು ನಾವೇ ಮಾರಾಟ ಮಾಡೋದ್ರಿಂದ ನಮಗೆ ಅದ್ರದ್ದು ಏನಿದೆ ಅದ್ರದ್ದು ಅದಕ್ಕಾಗೋ ರೀತಿಯಲ್ಲಿ ಲಾಸ್ ಆಗದ ರೀತಿ ನೋಡ್ಕೊಂತೀವಿ, ಹಂಗಾಗಿ ನಮಗೆ ಲಾಭ ಕಾಣುತ್ತೆ. ಮೇನ್ ಈ ಉಗಾದಿ ಹಬ್ಬದ ಮುಂಚೆ ಸರ್, ಎಲ್ಲ ಉಗಾದಿ ಹಬ್ಬದಲ್ಲಿ ರೇಟ್ ಆಗ ಆಗುತ್ತೆ ರೇಟ್ ಆಗುತ್ತೆ ಅಂತಾರೆ. ವಿಶುದ್ಧ ಅಮಾವಾಸ್ಯ ಅಂತ ಮುಂದೆ ಏನು ಪ್ರೋಗ್ರಾಮ್ಗಳು ಮಾಡೋದಿಲ್ಲ, ಏನು ಕಾರ್ಯಕ್ರಮ ಇಟ್ಕೊಳ್ಳೋದಿಲ್ಲ ಜನ. ಅವಾಗೆಲ್ಲ ರೇಟ್ ಡೌನ್ ಇರುತ್ತೆ ಸರ್, ಬಹಳ ರೇಟ್ ಡೌನ್ ಇರುತ್ತೆ. ಬಟ್ ಏನಂದ್ರೆ ನಾವು ಹಬ್ಬದಲ್ಲಿ ಅದನ್ನ ಕವರ್ ಮಾಡ್ಕೊಂತೀವಿ. ಅದಾದ ನಂತರ ಮದುವೆ ಸಮಾರಂಭಗಳು ನಾವು ಎಲ್ಲ ಹಾರ ಹೂನಾರ ಎಲ್ಲ ಮಾಡೋದ್ರಿಂದ ಮದ್ವೆ ಆರ್ಡರ್ ಏನಾದ್ರು ಬಂದ್ರೆ ಹೂನಾರ ಅವ್ರಿಗೆ ಏನೇನ್ ಬೇಕು ಮದುವೆ ಸಮಾರಂಭಗಳಿಗೆ ಎಲ್ಲ ಹೊಂದಿಸ್ಕೊಡ್ತೀವಿ. ಹಾಗಾಗಿ ನಾವೇ ಸ್ವಂತ ಮಾಡೋದ್ರಿಂದ ನಮಗೆ ಲಾಭ ಜಾಸ್ತಿ ಇದೆ. ಈಗ ಕೆಲವು ರೈತರು ಈ ದಸರಾ ದೀಪಾವಳಿ ಸಮಯದಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಅಂತಂದು ಅದಕ್ಕೆ ಒಂದು ಪ್ಲಾನ್ ಮಾಡಿ ಬೆಳೆ ಅಂತ ರೈತರು ಇರ್ತಾರೆ, ಆ ಸಮಯದಲ್ಲಿ ಒಳ್ಳೆ ಬೆಲೆ ಇರುತ್ತಾ? ಇರುತ್ತೆ ಸರ್, ಹಬ್ಬ ಅಂದ್ಮೇಲೆ ಕಂಟಿನ್ಯೂ ಎಲ್ಲಾ ಕಡೆನೂ ಹೂ ಕೊಳ್ತಾರೆ, ಜನಾಗ ಹೂ ಕೊಳ್ಬೇಕಾದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ನಾವ್ ಎಷ್ಟೇ ಸಪ್ಲೈ ಮಾಡಿದ್ರೆ ರೇಟ್ ಸಿಕ್ಕೇ ಸಿಗುತ್ತೆ. ಬಟ್ ಹಬ್ಬ ಬಂದು ಎರಡು ದಿನ ಇಲ್ಲ ಮೂರು ದಿನ ಮಾಡ್ತಾರೆ ಸರ್, ದಸರಾ ಹಬ್ಬ ಅಷ್ಟೇ ಮೂರು ದಿನ ಮಾಡ್ತಾರೆ, ಯುಗಾದಿ ಮೂರು ದಿನ ಮಾಡ್ತಾರೆ, ದೀಪಾವಳಿ ಅಷ್ಟೇ ಸರ್ ಮೂರು ದಿನ. ನಾವು ಮೂರು ದಿನದಲ್ಲಿ ಏನ್ ದುಡ್ಕೊಳಕ್ ಸಾಧ್ಯ ಸರ್? ಏನ್ ಮೂರು ದಿನದಲ್ಲಿ ನಮ್ಗೆ ಕ್ವಿಂಟಾಲ್ ಗಟ್ಟಲೆ ಹೂ ಬರಲ್ಲ, ಅವಾಗ ಎಷ್ಟು ಬರುತ್ತೆ ಅಷ್ಟೇ ಹೂ ಬರುತ್ತೆ. ಒಂದ್ 10-15 kg ಹೂ ಬಂದಿರುತ್ತೆ, ಅದ್ರಲ್ಲಿ ಏನ್ ದುಡಿಯಕ್ ಸಾಧ್ಯ ಸರ್? ನಮ್ಗೆ ಪ್ರತಿನಿತ್ಯ ರೇಟ್ ಸಿಕ್ಕರೆ ಮಾತ್ರ ದುಡಿಯಕ್ ಸಾಧ್ಯ, ಪ್ರತಿನಿತ್ಯ ಮಾರ್ಕೆಟ್ ಅಲ್ಲಿ ರೇಟ್ ಸಿಗಲ್ಲ. ಸೊ ನಾವು ಬೆಳೆದಿರೋ ಹೂವನ್ನ ನಾವೇ ಮಾರಾಟ ಮಾಡಿದಾಗ ನಮಗೆ ರೇಟ್ ತಗೊಳಕ್ ಸಾಧ್ಯ. ಈಗ ನಾವು ಮಾರ್ಕೆಟ್ ತಗೊಂಡೋದ್ವಿ, ಅವ್ರು ಕಡಿಮೆ ರೇಟ್ ಇತ್ತು ಅಂತಾರೆ, ಹೆಚ್ಚಿಗೆ ರೇಟಿಗೆ ಅವ್ರು ಮಾರ್ಕೊಂತಾರೆ, ನಮಗೆ ಆ ಲಾಭ ಸಿಗಲ್ಲ. ಸೊ ನಾವು ಮಾರಾಟ ಮಾಡಿದ್ರೆ ಹಬ್ಬಾರಿದಿಂದ ಒಂದಿನ ಎರಡು ದಿನ ರೈತರ ಸಾಹುಕಾರ ಆಗೋ ಸಾಧ್ಯನೇ ಇಲ್ಲ ಸರ್. ಒಂದಿನದಲ್ಲಿ ಎಷ್ಟು ದುಡಿಬೋದು ಸರ್? ಈಗ ಬೆಳಿಗ್ಗೆ ಟೈಮ್ ಮಾತ್ರ ಬಿಡಿಸಿ ಅದನ್ನ ಮಾರ್ಕೆಟ್ ತಲುಪಿಸಬೇಕಾಗುತ್ತೆ, ಆ ಸಮಯದಲ್ಲೆಲ್ಲ ಕೂಲರ್ ಸಿಗ್ತಾರ ನಿಮಗೆ? ಸರ್ ದೇವರ ಅದೃಷ್ಟ, ನಮ್ಗೆ ಒಂದ್ ಏನಂದ್ರೆ ಊರು ಒಳಗಡೆ ಇದೆ ಸರ್, ಜಮೀನ್ ದೂರ ಇಲ್ಲ, ಹತ್ತೆಜ್ಜೆ ಹಾಕಿದ್ರೆ ನಮ್ಮ ಹೊಲದಲ್ಲಿ ಇರ್ತಾರೆ ಲೇಬರ್ಸ್. ಸೊ ಹಂಗಾಗಿ ಈ ಆಟೋ ಮಾಡ್ಕೊಂಡು ಎಲ್ಲೋ 5 kilometers 10 kilometers ದೂರ ಹೋಗಿ ಸಾಯಂಕಾಲದವರೆಗೂ ಕೆಲಸ ಮಾಡಿ 250-350 rupees ಕೂಲಿ ಕೊಡ್ತಾರೆ ಸರ್. ನಮ್ಗೆ ಏನಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ, 9-9:30 ಟಿಫನ್ ಟೈಮ್ ಅಲ್ಲಿ ಹೋಗ್ಬಿಡ್ತಾರೆ ಅವ್ರು ವಾಪಸ್ಸು, ಅವ್ರು ಮತ್ತೆ ಮನೇಲಿ ಕೆಲಸ ಮಾಡ್ಕೊಬಹುದು. ಆ ಒಂದ್ ಇದ್ರಿಂದ ನಮ್ಗೆ ಒಂದು 8 ಜನ ಲೇಬರ್ ನಮ್ಗೆ ಡೈಲಿ ಸಿಗಂತವ್ರು ಇದಾರೆ. ಒಂದು ಮುಂಚೆಯಿಂದ ನಮ್ ಜಮೀನಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ಒಂದು ದಿನ ತಪ್ಪಿಸ್ದಂಗ್ ಬರ್ತಾರೆ, ನಮ್ಗೆ ಅನುಕೂಲ ಇದೆ. ಅದರಿಂದ ಹೂ ಬೆಳೆಗಾರರಿಗೆ ನಾನು ಹೇಳ್ತೀನಿ ಅಂದ್ರೆ ಲೇಬರ್ ಅನುಕೂಲ ಇದ್ರೆ ಮಾತ್ರ ಬೆಳಿಬೇಕು, ಇಲ್ಲಾಂದ್ರೆ ಬೆಳಿಬಾರ್ದು ಅಂತ ಹೇಳ್ತೀನಿ. ನೀವು ಈ ಕೂಲಿನೆಲ್ಲ ಕೆಜಿಗೆ ಇಷ್ಟ ಅಂತ ಕೊಡ್ತೀರಾ ಅಥವಾ ಬೆಳಗ್ಗೆ 6-10 hours ಇಷ್ಟ ಅಂತ ಫಿಕ್ಸ್ ಮಾಡಿರ್ತಾರೆ? ಸರ್ ನಾವೆಲ್ಲ ಕೆಜಿ ಲೆಕ್ಕದಲ್ಲೇ ಕೊಟ್ಟಿರೋದು ಇದುವರೆಗೂ. ಬೆಳಿಗ್ಗೆ 6-10 hours ಹೊರಗಡೆ ಈಗ ಕೂಲಿ ಹೋದ್ರೆ ಪೂರ್ತಿ ದಿನ ಮಾಡಿದ್ರೆ 300-350 rupees ಕೊಟ್ರೆ ಅದ್ರಲ್ಲಿ ಅರ್ಧ ಅಮೌಂಟ್ 150 150 rupees ಕೊಡ್ತೀವಿ. ನಾವು ಈ ಕೆಜಿಗೆ 100 rupees ಕೊಡ್ತೀವಿ, ಅವ್ರು 10 ಗಂಟೆ ಅಷ್ಟೊತ್ತಿಗೆ 1.5-2 kg ವರೆಗೂ ಬಿಡಿಸ್ತಾರೆ. ಸೊ ಅದೇ ಅಮೌಂಟ್ ಅವ್ರಿಗೆ ಸಿಗುತ್ತೆ ಅಷ್ಟೇ. ಆ ರೀತಿಯಾಗಿ ಒಂದ್ ಹೆಣ್ಮಗಳು ಬೆಳಿಗ್ಗೆ 6-10 hours ಅಷ್ಟೊತ್ತಿಗೆ ಎಷ್ಟು ಕೆಜಿ ಹೂ ಬಿಡಿಸಬಹುದು ಅಂತೀರಾ? ಸರ್ ಚೆನ್ನಾಗಿ ಬಿಡಿಸೋರು ಅರೌಂಡ್ ಒಂದು 2-2.5 kg ವರೆಗೂ ಬಿಡಿಸ್ತಾರೆ, ಇಲ್ಲ ಹೊಸದಾಗ ಕಲಿಯೋರಾದ್ರೆ 1 kg ವರೆಗಂತೂ ಬಿಡಿಸಬಹುದು ಮಿನಿಮಮ್. ನೀವೆಲ್ಲ ತಿಂಡಿ ಕಾಫಿ ಎಲ್ಲ ಕೊಡಬೇಕಾಗತ್ತಾ? ಇಲ್ಲ ಸರ್, ನಾವು ಅದು ಏನು ಒಪ್ಕೊಂಡಿಲ್ಲ. ಅಂದ್ರೆ ಕೆಲವು ಟೈಮು ಅಂದ್ರೆ ಈ ಹಬ್ಬ ಹರಿದಿನಗಳು ಇರ್ತವೆ, ನಾಳೆ ಯುಗಾದಿ ಹಬ್ಬ ಅಂತಾರೆ, ನಮ್ಮನೆಯಲ್ಲಿ ಎಲ್ಲ ಸ್ವೀಟ್ ಮಾಡಿರ್ತಾರೆ. ಸೊ ಅವ್ರು ದಿನ ಬರೋದ್ರಿಂದ ಒಂದು 6 ತಿಂಗಳ ಅವಿನಾಭಾವ ಸಂಬಂಧ ಇರೋದ್ರಿಂದ ನಾವು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸ್ವೀಟ್ ಊಟ ಏನ್ ಮಾಡಿರ್ತೇವೋ ಮನೇಲಿ ಅದನ್ನ ಅವ್ರಿಗೂ ಕೊಡ್ತೀವಿ. ಒಂದು 1 hour ಈಗ ಕೆಲವು ಟೈಮ್ ಆಗಿರಲ್ಲ ಬಿಡಿಸೋದು, ಟೈಮ್ ಹಿಡಿಯುತ್ತೆ. ಆ ಟೈಮ್ನಾಗೆ ಒಂದು 20-50 rupees ನಾವೇ ಜಾಸ್ತಿ ಹಾಕೊಟ್ಬಿಡ್ತೀವಿ ಕೇಳ್ಬಿಟ್ಟು, ಅದೇನು ಹೆಚ್ಚಿಗೆ ಆಗಿರುತ್ತೋ ಅದು ಅಮೌಂಟ್ ನಾವು ಕೊಡ್ತೀವಿ ಹಾಕ್ಬಿಟ್ಟು. ಅಂದ್ರೆ ಇನ್ನೊಂದು ಕೆಜಿ ಲೆಕ್ಕದಲ್ಲ ಸರ್, ನಾವು ಟೈಮಿಂಗ್ ಏನಲ್ಲ, ಜಾಸ್ತಿ ಬಿಡಿಸಿದ್ರೆ ಅವ್ರಿಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಸೊ ಅವರು ಕಡಿಮೆ ಬಿಡಿಸಿದ್ರೆ 1 kg ಬಿಡಿಸಿದ್ರೆ ನಾವು 150 rupees ಕೊಡ್ತೀವಿ, 2 kg ಬಿಡಿಸಿದ್ರೆ 300 rupees ಸಿಗುತ್ತೆ ಅವ್ರಿಗೆ. ಅಂದ್ರೆ ಕೆಜಿ 150 rupees ಅಂತ ಫಿಕ್ಸ್ ಮಾಡಿದ್ರ? ಕೆಲವು ಟೈಮ್ ಲೇಬರ್ ಬರ್ಲಿಲ್ದಾಗ ಜಾಸ್ತಿ ಕೊಡ್ತೀವಿ, ಕೆಲವು ಟೈಮ್ ಬೇರೆ ಕೆಲಸ ಇರಲ್ಲ ಸರ್, ಈ ಮೆಕ್ಕೆಜೋಳ ಅದು ಏನು ಲೇಬರ್ಗಳಿಗೆ ಕೆಲಸ ಇದ್ರೆ ಹೋಗ್ತಾರೆ ಬೇರೆ ಹೊಲಗಳಿಗೆ. ಎಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮನೆಯಲ್ಲಿ ಇರೋ ಬದಲು ನಮ್ಮಲ್ಲಿ ಬಂದ್ ಬಿಡಿಸ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಕೂಲಿ ಕೊಡ್ತೀವಿ. ಬೇರೆ ರಾಗಿ ಕೊಯ್ಲು, ಗದ್ದೆ ಕೊಯ್ಲು ಅಥವಾ ಮೆಕ್ಕೆಜೋಳ ಅದು ಇದು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮೇನ್ ನಮ್ಗೆ ಶೇಂಗಾ ಕೆಲಸ ಇದ್ದಾಗ ನಮಗೆ ಬರದೇ ಇಲ್ಲ ಲೇಬರ್, ಅವಾಗ ನಾವು ಒಂದು 50 rupees ಜಾಸ್ತಿ ಕೊಟ್ಟೆ ಕರ್ಕೊಂಡ್ ಬರ್ತೀವಿ. ಅದೇ ಈಗ ಹೂವು ಬೆಳೆದಂತ ರೈತರು ಹೆಚ್ಚಾಗಿ ಹೋಲ್ಸೇಲ್ ಕೊಟ್ಟು ಬಂದ್ಬಿಡ್ತಾರೆ, ಈ ರಿಸ್ಕ್ ಬೇಡಪ್ಪ ಕಟ್ಟಿ ಮಾರಂತದ್ದೆಲ್ಲ ಕೆಜಿಗೆ ಇಷ್ಟು ಅಂತ, ಆತರ ಮಾಡದ ಅನುಕೂಲ ಅಂತೀರಾ ಅಥವಾ ಕಟ್ಟಿ ಮಾರುಗಟ್ಟಲೆ ಕಟ್ಟಿ ಮಾರಾಟ ಮಾಡದೆ ಹೆಚ್ಚು ಲಾಭದಾಯಕ ಅಂತ ರೈತರಿಗೆ? ಸರ್ ಹೋಲ್ಸೇಲ್ ಕೊಟ್ರೆ ರೈತರಿಗೆ ಏನು ಉಳಿಯಲ್ಲ ಸರ್ ಹೂವಿನ ಬೆಳೆಲಿ, ಯಾಕಂದ್ರೆ ಈಗಿರೋ ಸಿಚುಯೇಷನ್ ಔಷಧ ಗೊಬ್ಬರ ಲೇಬರ್ ಪ್ರತಿಯೊಂದು ಕಾಸ್ಟ್ಲಿನೇ. ಈಗ ಮಾರ್ಕೆಟ್ ಅಲ್ಲಿ ರೇಟ್ ಸಿಗುತ್ತೆ ಸರ್, ಇಲ್ಲ ಅಂತಲ್ಲ, ಹಬ್ಬ ಹರಿದಿನಗಳು ಡಿಮ್ಯಾಂಡ್ ಇದ್ದಾಗ ರೇಟ್ ಸಿಕ್ಬಿಡುತ್ತೆ. ಮಾರ್ಕೆಟ್ ಬಿದ್ದೋದಾಗ ಏನ್ ಮಾಡ್ತೀರಿ? ಈಗ ಹಬ್ಬ ಇಲ್ಲ ಏನು ಇಲ್ಲ, ಮಾರ್ಕೆಟ್ ಅಲ್ಲಿ 50 rupees kg ಓಡುತ್ತೆ, ನೀವು ಬಿಡಿಸಕ್ಕೆ 150 rupees ಕೊಡ್ತೀರಿ, ಹೆಂಗ್ ಮಾಡ್ತೀರಿ ಅದನ್ನ ಮೇಂಟೆನೆನ್ಸ್? ಆ ಟೈಮಲ್ಲಿ ರೈತರು ಹೊಡೆತ ತಿಂದು ಹೂವಿನ ಬೆಳೆನ ಕೈ ಬಿಡ್ತಾರೆ. ಹೂವಿನ ಬೆಳೆ ಬೆಳೆಯೋದಕ್ಕೆ ರೈತರು ಯಾಕೆ ಹೆದರ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇದೇ ರೀಸನ್, ಹಬ್ಬ ಹರಿದಿನಗಳಲ್ಲಿ 100 rupees kg ಇರುತ್ತೆ, ಅವಾಗ ದುಡ್ಡು ನೋಡ್ಬಿಡ್ತೀರಿ, ಹಬ್ಬ ಆಗಿ ತಿರುಗ ದಿನ 150 rupees 100 rupees kg ಆಗುತ್ತೆ. ಆ ಟೈಮಲ್ಲಿ ಲೇಬರ್ನ ಕೂಡ ಮೇಂಟೈನ್ ಮಾಡಕ್ ಆಗಲ್ಲ ನೀವು. ಸೊ ನೀವೇ ಸ್ವತಃ ಮಾರಾಟಗಾರರಾದ್ರೆ ಅಥವಾ ಚಿಲ್ಲರೆ ಮಾರಾಟಗಾರ ಇರ್ತಾರೆ. ನಾವು ಮಾರ್ಕೆಟ್ಗೆ ಹೋದ್ರೆ ದಲ್ಲಾಳಿಗಳು ಕೊಂಡು ಮತ್ತೆ ಅವ್ರು ಚಿಲ್ಲರೆ ಮಾರಾಟಗಾರ ಕೊಡ್ಬೇಕು. ನಿಮಗೆ ನಿಮ್ಮೂರಲ್ಲಿ ಸುತ್ತಮುತ್ತ ವ್ಯಾಪಾರ ಮಾಡ ಚಿಲ್ಲರೆ ವ್ಯಾಪಾರಗಾರರು ಪರಿಚಯ ಇರಬೇಕು. ಅವರು ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಇವತ್ತು 50 ರೂಪಾಯಿ ಆಗಿರ್ಬೋದು, ಅವ್ರಿಗೊಂದು ಫಿಕ್ಸ್ ರೇಟ್ ಅಂತ ಕೊಟ್ಟು ಖರೀದಿ ಮಾಡ್ತಾರೆ. ಯಾಕಂದ್ರೆ ನಮಗೆ ಹಬ್ಬಗಳಲ್ಲಿ ಕೊಟ್ಟಿರ್ತಾರೆ ಅನ್ನೋ ವಿಶ್ವಾಸದಿಂದ ಅವರು ದುಡ್ಡು ನೋಡಿರ್ತಾರೆ ಇವರಿಂದ. ಸೊ 10 ರೂಪಾಯಿ ಹೆಚ್ಚು ಕಡಿಮೆ ತಗೊಂತಾರೆ. ಸೊ ಚಿಲ್ಲರೆ ಮಾರಾಟಗಾರರ ಪರಿಚಯ ಇರಬೇಕು, ಅವ್ರ ಹತ್ರ ನಾವು ಕೊಟ್ರೆ ನೀವು ಲಾಭವಾಗಿ ನೋಡಬಹುದು ಅದನ್ನ. ಕೃಷಿ ನಮ್ ರೈತರು ನೀವ್ ಹೇಳ್ದಂಗೆ ಬೆಳೆದಂತ ಬೆಳೆನ ಎಲ್ಲ ಒಂದು ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಕೊಟ್ ಬರೋದಕ್ಕಿಂತ ಅಲ್ಲಿ ಹತ್ರದಾಗ ಇರ್ತಕ್ಕಂಥ ವ್ಯಾಪಾರಸ್ಥನ ಪರಿಚಯ ಮಾಡ್ಕೊಂಡು ಅವರ ಮುಖಾಂತರ ಮಾರಾಟ ಮಾಡಿದಾಗ ಲಾಭ ಕಾಣ್ಲಿಕ್ಕೆ ಸಾಧ್ಯ ಅಂತ. ಹೌದು, ಖಂಡಿತ ಸರ್, ಅದು ಮಾತ್ರ ನಿಜ. ಈಗ ಮಲ್ಲಿಗೆ ಹೂ ಬೆಳೀತಾ ಇದ್ರ, ಇನ್ನು ಇತ್ತೀಚೆಗೆ ಸುಗಂಧರಾಜ, ಗುಲಾಬಿ, ಬೇರೆ ಬೇರೆ ಹೂವಿನ ಬೆಳೆಗಳನ್ನ ಲಾಭದಾಯಕ ಅಂತಾರೆ, ಆ ಕಡೆ ಏನು ಆಸಕ್ತಿ ಬರಲಿಲ್ಲ ನಿಮ್ಗೆ? ಸರ್, ನಮ್ಮಲ್ಲಿ ಈ ವಾತಾವರಣಕ್ಕೆ ತಕ್ಕಂಗೆ ಬೆಳೆ ಬೆಳಿಬೇಕು ಸರ್. ಹೂವಿಂದು ನಮ್ದು ಡ್ರೈಲ್ಯಾಂಡ್ ಆಗಿರೋದ್ರಿಂದ ನಮಗೆ ಮಲ್ಲಿಗೆ ಬೆಳೆಯೋದಕ್ಕೆ ಒಳ್ಳೆ ವಾತಾವರಣ ಇದೆ, ಮತ್ತೆ ಕನಕಾಂಬರ ಬೆಳೆಯಕ್ಕೆ ಒಳ್ಳೆ ವಾತಾವರಣ ಇದೆ, ಸ್ವೀಟ್ ವಾಟರ್ ಇದ್ರೆ. ಮತ್ತೆ ನೀವು ಗುಲಾಬಿ ಹೇಳಿದ್ರಿ, ಗುಲಾಬಿ ವಾತಾವರಣಕ್ಕೆ ಒಗ್ಗೋದಿಲ್ಲ ಸರ್, ಅದು ಇಳುವರಿನೂ ಬರಲ್ಲ ಮತ್ತೆ ಕಾಯಿಲೆ ಜಾಸ್ತಿ, ಅದನ್ನ ಬೆಳೆದ್ರೆ ಲಾಸ್ ಆಗ್ತಾನೆ. ನಮ್ಮ ಭಾಗದಲ್ಲಿ ಗುಲಾಬಿ ಬೆಳಿಬೇಕಂದ್ರೆ ಸ್ವಲ್ಪ ತಂಪು ವಾತಾವರಣ ಇರಬೇಕು, ಮಲ್ನಾಡ್ ಸೈಡ್ ಅಲ್ಲಿ ಆ ಟೈಪ್ ಬೆಳೆದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ, ನಮ್ಗೆ ವರ್ಕೌಟ್ ಆಗಲ್ಲ ಸರ್. ಗುಲಾಬಿ ಬೆಳೆ ಸೇವಂತಿಗೆ ಲಾಭದಾಯಕ ಅಂತಾರ? ಸೇವಂತಿಗೆ ಖಂಡಿತ ಲಾಭದಾಯಕ ಸರ್, ಬಟ್ ಅದು 1.5-2 ತಿಂಗಳು ಇಳುವರಿ ಬರುವಂತ ಬೆಳೆ ಸರ್, ಅದು ಶಾರ್ಟ್ ಟೈಮ್. ಇವತ್ತು ನಾಟಿ ಮಾಡ್ತೀವಿ, 1-3-5 ತಿಂಗಳು ಸಾಕ್ತಿವಿ ಅದನ್ನ, 1.5-2 ತಿಂಗಳು ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಹಬ್ಗಳಲ್ಲಿ ಬರುತ್ತೆ. ಕೆಲವು ಟೈಮ್ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಲಾಟ್ರಿ ಇದ್ದಂಗೆ ಸರ್, 1,00,000 ಇದ್ವು. ಕಾಲೆಕರೆ ಹಾಕಿರೋರು 1,00,000 ಮಾಡಿರೋರು ನೋಡಿದೀನಿ ನಾನು. ಯಾಕಂದ್ರೆ ನಾನು ಸ್ವತಃ ಮಾರಾಟಗಾರ ಆಗಿರೋದ್ರಿಂದ ಕಾಲೆಕರೆ ಶಾವಂತಿಗೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ, ಅದನ್ನ ಯಾವ ರೇಟಿಗೆ ಮಾರಾಟ ಮಾಡಬಹುದು ಅಂತ ನನಗೆ ಅನುಭವ ಇರೋದ್ರಿಂದ ನಾನು ಹೇಳ್ತಿರೋದು. ಆ ರೀತಿ ಅಮೌಂಟ್ ತಗೊಂಡಿರೋ ಇದಾರೆ, ಅದು ಬೆಳೆ ಖರ್ಚಿಟ್ಟಿರೋದು ವಾಪಸ್ ಬರದೇ ರೀತಿನೂ ಇದೆ. ಯಾಕಂದ್ರೆ ಅದು ಲಾಟ್ರಿ ಇದ್ದಂಗೆ, 1-1.5 ತಿಂಗಳು ಬೆಳೆ ರೇಟ್ ಸಿಕ್ಕರೆ ದುಡ್ಡು ನೋಡ್ತೀರಾ, ಆಮೇಲೆ ಅದ್ರ ಬೆಳೆ ಇರಲ್ಲ, ಕಿತ್ತಾಕ್ಬೇಕು ಅದನ್ನ, ಬೇರೆ ಬೆಳೆ ಬೆಳಿಬೇಕು. ಸೊ ಹಂಗಾಗಿ 1 ಕೆಜಿ ಹೂವಿನಿಂದ ಎಷ್ಟು ಮಾರು ಹೂವ ಕಟ್ಬೋದು ಅಂತೀರ ಮಲ್ಲಿಗೆ ಸರ್? ಮಲ್ಲಿಗೆ ಬಂದು ನಾವು ಈಗ ಹೊರಗಡೆ ಕಟ್ಟೋರಿಗೆ ಕೊಡ್ತೀವಿ, ನಾವು ಲೇಬರ್ಗೆ 10-12 ಮಾರು ಬರುತ್ತೆ. ನಾವು ಮನೇಲಿ ಕಟ್ಟಿದ್ರೆ 14 ಮಾರವರೆಗೂ ಬರುತ್ತೆ. ಅವರು ಸ್ವಲ್ಪ ತಕ್ಕೊಂತಾರೆ ಮನೆ ಪೂಜೆ ಅದು ಇದಕ್ಕೆ ಅಂತಂದು. 10 ಮಾರು ಅಂತೂ ಸಿಗುತ್ತೆ ಸರ್ ಕೈಗೆ, 1 ಕೆಜಿ ಮಲ್ಲಿಗೆ. ಒಂದ್ ಮಾರಿಗೆ 1 ರೂಪಾಯಿ ಮಾರಾಟ ಮಾಡ್ತೀರ ಹಬ್ಬ ಟೈಮಲ್ಲಿ ಸರ್? ಅದು ಡಿಪೆಂಡ್ ಅಪಾನ್ ಅಲ್ಲಿ ಲೋಕಲ್. ನಾವೀಗ ನಾವು ಅಂಗಡಿ ಓಪನ್ ಮಾಡಿದ್ರೆ ಬೆಳಿಗ್ಗೆ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ, ಜನಗಳದ್ದು ಯಾವ ರೀತಿ ಬರ್ತಾರೆ ಅಂಗಡಿಗೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಒಂದ್ 10 ಅಂಗಡಿ ಇದೆ ನಮ್ಮೂರಲ್ಲಿ, 8 ಅಂಗಡಿಯಲ್ಲಿ ಹೂ ಖಾಲಿ, 2 ಅಂಗಡಿಯಲ್ಲಿ ಮಾತ್ರ ಹೂವಿದೆ ಅಂದ್ರೆ ನೀವು ಹೇಳಿದ ರೇಟ್ಗೆ ಕೊಂಡೊಯ್ತಾರೆ. ಮಾರ್ಕೆಟ್ ನಮಗೆ ಸಂಬಂಧ ಬರಲ್ಲ, ನಾವು ಚಿಲ್ಲರೆ ಮಾರಾಟಗಾರ ಆಗಿರೋದ್ರಿಂದ. ಬಟ್ ಮಾರ್ಕೆಟ್ ಆ ರೀತಿ ಇರಲ್ಲ, ಒಂದ್ ಫಿಕ್ಸ್ ರೇಟ್ ಅಂತ ಇರುತ್ತೆ, ಆ ಟೈಮ್ಗೆ ಯಾವ ರೀತಿ ಬರ್ತಾರೆ ಅದೇ ರೇಟ್ ಮೇಲೆ ಹೋಗುತ್ತದೆ. ಆ ಹಬ್ಬಗಳ ಟೈಮ್ 100 ರೂಪಾಯಿ ಮಾರು 150 ರೂಪಾಯಿ ಮಾರು ನಡೀತು ಸರ್. ಈಗಿರೋದು ಮುಂಚೆ ಎಲ್ಲ ಕಮ್ಮಿ ಮಾರ್ತಾ ಇದ್ವಿ, ಈಗ ಬೆಳೆದ್ರೆ ಊರಿಂದ ಒಂದು ಇರೋದ್ರಿಂದ 100-150 ರೂಪಾಯಿವರೆಗೂ ನಡೆಯುತ್ತೆ ಸರ್. ಈಗ ನಿಮ್ಮೂರಲ್ಲೆಲ್ಲ ಎಷ್ಟು ಹೂವಿನ ಅಂಗಡಿಗಳಿದಾವೆ? ನಮ್ಮೂರಲ್ಲಿ 10-12 ಹೂವಿನ ಅಂಗಡಿ ಇದೆ ಸರ್. ಎಲ್ಲರ ಹತ್ರ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಗಿರೀಶ್ ಅವರು 30 ರೂಪಾಯಿ ಕೊಡ್ರೆ ನಾನು 25 ರೂಪಾಯಿ ಕೊಡ್ತೀನಿ, ಈ ತರ ಎಲ್ಲ ಕಾಂಪಿಟೇಷನ್ ಇದ್ದಾಗ ಅವನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರ? ಖಂಡಿತ ಇರುತ್ತೆ ಸರ್, ಆ ಕಾಂಪಿಟೇಷನ್ ಇಲ್ಲದೆ ಏನಲ್ಲ. ನಾನೀಗ 8 ವರ್ಷ ಆಯ್ತು ಸರ್ ಚಿಲ್ಲರೆ ಮಾರಾಟ ಬಿಟ್ಟು, ಅಂಗಡಿ ಅಂದ್ರೆ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು. ನಮ್ಮ ಬ್ರದರ್ ಜಾಬ್ಗೆ ಹೋದ್ರು, ಹಂಗಾಗಿ ನಾವು ಅಂಗಡಿ ಬಿಟ್ಟಿವಿ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು 10 ವರ್ಷದಿಂದ ವ್ಯಾಪಾರ ಮಾಡಿರೋದ್ರಿಂದ ಆ 10 ಅಂಗಡಿ ಜನನು ನಮಗೆ ಪರಿಚಯ ಇದ್ದಾರೆ. ನನ್ನ ಹತ್ರ ಹೂವಿದೆ ಅಂದಾಗ ನಾನು ಮಾರಾಟ ಮಾಡ್ಬೇಕಾದ್ರೆ ಅವ್ ಬರೇ 10 ಅಂಗಡಿ ಟಾರ್ಗೆಟ್ ಮಾಡಿ ವ್ಯಾಪಾರ ಮಾಡೋದಿಲ್ಲ. ನಾನು ಪಕ್ಕದಲ್ಲಿ ರಾಯದುರ್ಗ ಇದೆ, ರಾಮ್ಪುರ ಇದೆ, ದುರ್ಗ ಇದೆ, ಸಿರುಗುಪ್ಪ, ಸಿಂಧನೂರವರೆಗೂ ಕಟ್ಟಿರುವಂತ ಹೂನ ಕೆಜಿ ಲೆಕ್ಕ ಪಾರ್ಸಲ್ ಹಾಕಿರೋದು. ಸೊ ಇವ್ರ ಹತ್ರ ನಾವು ಬಾರ್ಗೇನಿಂಗ್ ಮಾಡಕ್ ಬರಲ್ಲ, ಜಾಸ್ತಿ ಬಾರ್ಗೇನಿಂಗ್ ಮಾಡಿದ್ರೆ ಬೇರೆ ಕಡೆ ಕಳಿಸ್ತಾರೆ ಅಂತ ಗೊತ್ತು. ಹಾಗಾಗಿ ನಮ್ಮ ಹತ್ರ ನಾವ್ ಹೇಳಿದ ರೇಟಿಗೆ ಖರೀದಿ ಮಾಡ್ತಾರೆ. ಅದೇ ಬೇರೆ ರೈತರು ಹೋಗ್ಬಿಟ್ರೆ ಅವ್ರು ಹೇಳಿದ ರೇಟ್ ಖರೀದಿ ಮಾಡಲ್ಲ. ಅವ್ರು 500 ರೂಪಾಯಿ ಹೇಳಿದ್ರೆ ಅವ್ರು ಇವ್ರು 200 ರೂಪಾಯಿ ಕೇಳ್ತಾರೆ. ನನ್ನ ಹತ್ರ ಆ ರೀತಿ ಕೇಳಲ್ಲ, ಯಾಕಂದ್ರೆ ಇವ್ರು ನನಗೆ ಕೊಡೋದಿಲ್ಲ, ಬೇರೆ ಕಡೆ ಮಾರ್ಕೆಟ್ ಐಡಿ ಇವ್ರಿಗೆ ಐಡಿಯಾ ಇದೆ, ಬೇರೆ ಕಡೆ ಕಳಿಸ್ತಾರೆ ಅಂತಂದೇಳಿ ನಾವ್ ಹೇಳಿದ ರೇಟಿಗೆ 50-100 ಚೌಕಾಸಿ ಮಾಡಿ ತಗೊಂಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಲಾಭದಾಯಕ ಸರ್. ಅಂದ್ರೆ ನಮ್ ರೈತರು ಹೂವಿನ ಬೆಳೆ ಬೆಳೆಯೋದಲ್ದೇ ಈ ಮಾರ್ಕೆಟ್ ಟ್ರಿಕ್ಸ್ ತಿಳ್ಕೊಂಡಿರ್ಬೇಕಂತೀರ? ಹಾ, ಖಂಡಿತ ಸರ್. ಮಾರ್ಕೆಟ್ ಟ್ರಿಕ್ಸ್ ಇಲ್ಲ ಅಂದ್ರೆ ಹೂವಿನ ಬೆಳೆಯಲ್ಲಿ ಯಾವ್ದೇ ರೀತಿ ಲಾಭ ನೋಡಕ್ ಬಹಳ ಕಷ್ಟನೇ. ಯಾವಾಗ ಹಬ್ಬದಾಗ 2 ದಿನ ಲಾಭ ತಗೊಂಡ್ಬಿಟ್ಟು ನಾವು ಲಾಭ ಮಾಡಿದ್ವಿ ಅಂತ ರೈತರು ಹೇಳ್ಕೊಬಹುದು, ಬಟ್ ಅದು ಹೂವಿನ ಬೆಳೆ ಏನಾಗುತ್ತಂದ್ರೆ 1-2 ದಿನ ಲಾಭ ತಿಂದು 5 ದಿನ ಅದನ್ನ ಲಾಸ್ ನೋಡಿರ್ತೀವಿ. ಸೊ ಹಂಗಾಗಿ ಕಂಟಿನ್ಯೂ ನಾವು ಲಾಭ ತಗೊಬೇಕು ಯಾವತ್ತಿಗೂ ಹೂವಿನ ಬೆಳೆಯಲ್ಲಿ ಅಂದ್ರೆ ಮಾರ್ಕೆಟ್ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ ಸಾಧ್ಯ. ನೀವು ಹೂವನ್ನೆಲ್ಲ ನಿಮ್ಮೂರಲ್ಲೇ ಮಾತ್ರ ಮಾರಾಟ ಮಾಡ್ತೀರಾ ಹೊರಗಡೆನೂ ಕಳಿಸ್ತೀರಾ? ಸರ್, ನಾವು ಹೂವು ನಮ್ಮೂರಲ್ಲಿ ಮಾರಾಟ ಮಾಡೋರಿಗೆ ಕೊಡ್ತೀನಿ, ಆಮೇಲೆ APMC ದುರ್ಗಾ ಮಾರ್ಕೆಟಿಗೆ ಕಳಿಸ್ತೀವಿ, ಮತ್ತೆ ರಾಯದುರ್ಗದಲ್ಲಿ ಪಕ್ಕದಲ್ಲಿ ಆಂಧ್ರದಲ್ಲಿ ಅಲ್ಲಿ ಮಾರಾಟಗಾರರು ನಮಗೆ ಪರಿಚಯ ಇರೋರಿಗೆ ಕೊಡ್ತೀವಿ. ಕಟ್ಟಿಸ್ಬಿಟ್ಟು ಅದನ್ನ ಮಾಲೆ ಮಾಡ್ಬಿಟ್ಟು ಸಿರುಗುಪ್ಪ ಅವ್ರಿಗೂ ಕಳಿಸಿದೀನಿ, ಬಳ್ಳಾರಿ, ಸಿರುಗುಪ್ಪ ಎಲ್ಲ ಕಡೆ ಕಳಿಸಿದೀನಿ ಸರ್. ನೀವು ಬೆಳೆದಂತ ಬೆಳೆಯನ್ನು ಮಾತ್ರ ಹೂವು ಕಟ್ಟಿ ಮಾರಾಟ ಮಾಡದ, ಅಥವಾ ಬೇರೆ ರೈತರು ಬೆಳೆದಂತ ಕೊಂಡ್ಕೊಂಡು ಅದನ್ನು ವ್ಯಾಪಾರ ಮಾಡೋ ಒಂದು ಉದ್ದೇಶನೂ ಇದೆಯಾ? ಸರ್, ಮುಂಚೆ ನಾನು ಎಲ್ಲ ಬೇರೆ ಕಡೆಯಿಂದ ರೈತರ ಹತ್ರನೇ ಕೊಂಡು ವ್ಯಾಪಾರ ಮಾಡ್ತಿದ್ದು, ಈಗ ನಾವು ಬೆಳಿತಿದೀವಿ, ಬಟ್ ಹಳೆ ರೈತರನ್ನ ಕೈ ಬಿಟ್ಟಿಲ್ಲ, ಅವ್ರನ್ನು ಅದೇ ರೀತಿಯಲ್ಲೇ ನಮ್ ಜೊತೆಲ್ಲೇ ತಗೊಂಡ್ತಾ ಇದೀವಿ. ಅವ್ರದ್ದು ಒಂದು ತೋಟ ಇದೆ ಮರಳಳ್ಳಿ ಅಂತಂದೇಳಿ, ನಮ್ಗೆ ಸುಮಾರು ಒಂದು 25 ವರ್ಷದಿಂದ ಕೊಡ್ತಾ ಇದಾರೆ ಅವರು. ಅರೌಂಡ್ ಅವರ ಒಂದು 40-50 ಕೆಜಿ ಮಲ್ಲಿಗೆ ಬರುತ್ತೆ. ಅವ್ರು ನನಗ್ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ. ನಮ್ ತಂದೆಯವ್ರು ಮಾಡಿರೋ ತೋಟ ಹಂಗೆ ಕಂಟಿನ್ಯೂ ಅವ್ರದ್ದು ನಾವು ತಗೊಂತೀವಿ, ನಮ್ದು ಅವ್ರದ್ದು ಸೇರಿಸ್ಬಿಟ್ಟು ನಾವು ಮಾರಾಟ ಮಾಡ್ತೀವಿ. ಒಟ್ಟಾರೆಯಾಗಿ ಹೂವಿನ ಬೆಳೆಯಿಂದ ಲಾಭ ಕಾಣಬಹುದು, ಸಮಯಕ್ಕೆ ಸರಿಯಾಗಿ ಒಂದು ಮಾರ್ಕೆಟ್ ನ ಒಂದು ಟ್ರಿಕ್ಸ್ ಎಲ್ಲ ಗೊತ್ತಿದ್ದು ಮತ್ತೆ ಸಮಯಕ್ಕೆ ಸರಿಯಾಗಿ ನಾವು ತಂದು ಅನ್ನ ಗ್ರಾಹಕರಿಗೆ ತಲುಪಿಸೋದ್ರಿಂದ ಲಾಭದಾಯಕ ಅಂತೀರಾ? ಸರ್, ನನಗೆ ತಿಳಿದ ಮಟ್ಟಿಗೆ ನಾನು ಮಾಡಿರೋ ವ್ಯವಸ್ಥೆ ನನ್ನ ಅನುಭವದ ಮೇಲೆ ಹೇಳ್ತೀನಿ. ಈ ಮೆಕ್ಕೆಜೋಳ, ರಾಗಿ ಮತ್ತೆ ಸಜ್ಜೆ ಈ ತರ ಏನು ಸಿರಿಧಾನ್ಯಗಳು ಅವು ಇವು ಅಂತ ಹೇಳ್ತಾರೆ ಇವತ್ತು, ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಅದೇ ಇದೆ. ಅದು ಏನ್ ಬೆಳೆದ್ರು ಕೂಡ 1 ಎಕರೆ ಹೂವಲ್ಲಿ ಬೆಳೆಯೋದು, ನೀವು 2 ಎಕರೆ ಮೆಕ್ಕೆಜೋಳ ಹಾಕೋದು ಎರಡು ಒಂದೇ ಸರ್. 1 ಎಕರೆ ಹೂ ಬೆಳೆಯೋದು, 2 ಎಕರೆ ಮೆಕ್ಕೆಜೋಳ ಬೆಳೆಯೋದು ಎರಡು ಒಂದೇ. ಬಟ್ ಅದಕ್ಕೆ ತಕ್ಕಂಗೆ ಮಾರ್ಕೆಟಿಂಗ್ ಟ್ರಿಕ್ಸ್ ಮತ್ತೆ ಅದು ಅದರಲ್ಲಿ ಇನ್ವಾಲ್ವ್ ಆಗಿರೋರು ಆಗಿರ್ಬೇಕು, ಅದರಿಂದ ಲಾಭ ಜಾಸ್ತಿ ಇದೆ. ಈ ಹೂವಿನ ಕೃಷಿಯಲ್ಲಿ ಇಷ್ಟೊಂದು ಲಾಭ ಇದ್ದಾಗ ಇನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಆಸಕ್ತಿ ಏನಿಲ್ಲ? ದೊಡ್ಡ ಪ್ರಮಾಣದಲ್ಲಿ ಹೂವಿನ ಬೆಳೆ ಮಾಡಿದ್ರೆ ಲಾಸ್ ಆಗುತ್ತೆ ಸರ್, ಲಾಭ ಆಗಲ್ಲ. ಯಾವತ್ತು ಹೂವು ಏನಂದ್ರೆ ನಮಗೆ ನೀಗಿಸ್ಕೊಳ ಅಷ್ಟೇ ಇರಬೇಕು. ಈಗ ನಾವು ಒಂದು 5 ಎಕರೆ ಹೂ ಬೆಳೆದ್ ಬಿಡ್ತೀವಿ, ಬಿಡಿಸರ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸೊ ನಾವು ಅಲ್ಪ ಪ್ರಮಾಣದಲ್ಲಿ ಹಾಕೋಬೇಕು, 1 ಎಕರೆಯಲ್ಲೇ ಮಾಡ್ಬೇಕು ಕೃಷಿನ. 1 ಎಕರೆಯಲ್ಲಿ ಏನ್ ಕಡಿಮೆ ಇನ್ಕಮ್ ಬರಲ್ಲ ಸರ್, ಹತ್ತತ್ರ 1.5-2 ಲಕ್ಷ ರೂಪಾಯಿ ತೆಗಿಬಹುದು ನೀವು. ನಾನು ಹೇಳಿದೆ ಆಲ್ರೆಡಿ, 2 ಎಕರೆ ಮೆಕ್ಕೆಜೋಳದಲ್ಲಿ ನೀವು ಏನ್ ಲಾಭ ತೆಗಿತೀರೋ ಅಷ್ಟು 1 ಎಕರೆ ಹೂನಲ್ಲಿ ತೆಗಿಬಹುದು ಅಂತ ಹೇಳಿದೆ. ಅದ ಏನಂದ್ರೆ ಲಾಭ ಜಾಸ್ತಿ ಇರುತ್ತೆ, ಬಟ್ ಅದ್ರ ಬಗ್ಗೆ ಐಡಿಯಾ ಇರಬೇಕು, ನಾಲೆಡ್ಜ್ ಇರಬೇಕು, ಇಲ್ದಿದ್ದು ಮಾಡಕ್ ಹೋಗ್ಬಾರ್ದು. ಈಗ ಹೂವಿನಲ್ಲಿ ಬರೀ ಹೂವು ಮಾತ್ರ ಮಾರಾಟ ಮಾಡ್ತಾರೆ, ಈಗ ಕೆಲವರೆಲ್ಲ ಹಾರ ಮಾಡಿ ಮಾರಾಟ ಮಾಡೋದು ಈ ತರ ಎಲ್ಲ ಮಾಡ್ತಾರೆ, ಅದನ್ನು ಮಾಡ್ತಾ ಇದ್ರ? ಸರ್, ನಮ್ಮನೆಯಲ್ಲಿ ಹಾರ ಎಲ್ಲ ಮಾಡ್ತಿದ್ವಿ, ಹಾರ ತುರ ಈ ಮದ್ವೆ ಸಮಾರಂಭಗಳಿಗೆ ಏನೇನ್ ಬೇಕು ಎಲ್ಲ ಮಾಡ್ತಿದ್ವಿ ಮುಂಚೆ. ಈಗ ಮನೆಯಲ್ಲಿ ಮೆಂಬರ್ಸ್ ಇಲ್ಲ, ನಮ್ ಬ್ರದರ್ ಅವ್ರ ಜಾಬ್ ಹೋದ್ರು, ನಾವೆಲ್ಲ ಡಿವೈಡ್ ಆದ್ವಿ ಅಣ್ಣ ತಮ್ಮಗಳು, ಹಾಗಾಗಿ ನಾವು ಇರೋದು ಸಿಂಗಲ್ ಇರೋದ್ರಿಂದ ಇದು ಕೆಲಸ ಜಾಸ್ತಿ ಸರ್. ಹೂವಿನ ಕೆಲಸ ಅಂದ್ರೆ ಸಣ್ಣ ಕೆಲಸ, ಟೈಮ್ ಇಡುತ್ತೆ, ಒಂದು ಹಾರ ಮಾಡ್ಬೇಕಂದ್ರೆ ಇಷ್ಟು ಟೈಮ್ ಅಂತ ಇಡುತ್ತೆ. ಒಂದು ಆರ್ಟ್ ವರ್ಕ್ ಸರ್, ಅದು ಆರ್ಟ್ ವರ್ಕ್ ನಮ್ ಕೆಲಸ ಬರುತ್ತೆ, ಬಟ್ ಏನಂದ್ರೆ ಮಾಡೋ ಅಂತ ಇದು ಇಲ್ಲ ಈಗ ಸದ್ಯಕ್ಕೆ ಮನೆಯಲ್ಲಿ. ಹಂಗಾಗಿ ನಾವು ಆಲ್ಮೋಸ್ಟ್ ಆಲ್ ಹೋಲ್ಸೇಲ್ ಮಾಡ್ತಾ ಇರೋದು, ಬಟ್ ಅದರಲ್ಲಿ ಕಟ್ಸಿ ನಮಗೆ ಮಾರ್ಕೆಟ್ ಟ್ರಿಕ್ಸ್ ಗೊತ್ತಿರೋದ್ರಿಂದ ನಾವು ಲಾಭ ಮಾಡ್ಕೊಂತ ಇದೀವಿ. ನೀವು ಹೇಳಿದ್ರೆ ಹೂವಿನಲ್ಲಿ ಪ್ರತಿ ದಿವಸ ಕೆಲಸ ಇರುತ್ತೆ ಅಂತ, ಅನಿವಾರ್ಯವಾಗಿ ಇವತ್ತು ನಾವು ಬಿಡ್ಸಕ್ ಆಗ್ಲಿಲ್ಲ ಅಂದಾಗ ಅದು ವೇಸ್ಟ್ ಆ ಹೂವ? ಖಂಡಿತ ವೇಸ್ಟ್ ಸರ್, ಅವತ್ತು ನಿಮಗೆ ಪೂರ್ತಿ ಲಾಸ್. ಇನ್ನೊಂದು, ಅದು ಇವತ್ತು ನಾವು ಬಿಡಿಸಿಲ್ಲ ಅಂದ್ರೆ ತಿರುಗ್ದಿನ ಹೋಗಿ ಬಿಡಿಸ್ತೀವಿ ಅಂದ್ರೂ ಕೂಡ ಅದು ಬರೋದಿಲ್ಲ, ವೇಸ್ಟ್ ಆಗುತ್ತೆ ಪೂರ್ತಿ, ಅದು ಪೂರ್ತಿ ಲಾಸ್. ಅಂದ್ರೆ ಮೊಗ್ ಮಾತ್ರ ಬಿಡಿಸ್ಬೇಕು ಮಲ್ಲಿಗೆ ಹೂವು, ಈ ಕನಕಾಂಬರ ಆದ್ರೆ ಬೇಕಾದ್ರೆ ಇವತ್ತು ಬಿಡಿಸ್ಲಿಕ್ಕೆ ಆಗಲ್ಲ ಅಂದ್ರೆ ನಾಳೆನಾದ್ರೂ ಬಿಡಿಸ್ಬೋದು ಅಂತೀರ? ಕನಕಾಂಬರ ಕೂಡ ಒಂದಿನ ಟೈಮ್ ಇರುತ್ತೆ ಸರ್, ನಾವು 3 ದಿನ ಬಿಟ್ಟು ಬಿಡಿಸಕ್ ಹೋದ್ರೆ ಎಲ್ಲ ಉದ್ರೋಗ್ಬಿಡುತ್ತೆ ಹೂವು ಕೆಳಗೆ, ಗಿಡದಲ್ಲೇ ಉದ್ರೋಗ್ಬಿಟ್ಟಿರುತ್ತೆ. ಮಲ್ಲಿಗೆ ಮಾತ್ರ ಮೊಗ್ಗಿದ್ದಾಗ ಬಿಡಿಸ್ಬೇಕು, ಆಲ್ಮೋಸ್ಟ್ ಅಲ್ಲಿ ಬೆಳಿಗ್ಗೆ 12 ಗಂಟೆ ಒಳಗೆ ಬಿಡಿಸೋದು ಕ್ಲೋಸ್ ಮಾಡ್ಕೊಬೇಕು ನೀವು, ಅದ್ರ ಮೇಲೆ ಬಿಡಿಸಿದ್ರೆ ವ್ಯಾಲ್ಯೂ ಸಿಗಲ್ಲ. ಮಾರ್ಕೆಟ್ 5 ನಿಮಿಷಕ್ಕೆ 1 ಸತಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಬೆಳಿಗ್ಗೆ 10 ಗಂಟೆ ಕೊಡೋ ಹೂವು ಒಂದು ರೇಟ್ ಇರುತ್ತೆ, 12 ಗಂಟೆ ಕೊಡೋ ಹೂವು ಒಂದು ರೇಟ್ ಇರುತ್ತೆ, 1 ಗಂಟೆ 2 ಗಂಟೆ 4 ಗಂಟೆ ಕೊಡೋ ರೇಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ 500 ಇದ್ರೆ ಸಂಜೆ 4 ಗಂಟೆಗೆ 100 ರೂಪಾಯಿ ಇರುತ್ತೆ. ಅಂದ್ರೆ ನಾವು ಆದಷ್ಟು ಬೆಳಿಗ್ಗೆ ಮಾರ್ಕೆಟ್ ತಲುಪಿಸೋದೇ ಲಾಭದಾಯಕ ಅಂತ. ಹೌದೌದು, ಖಂಡಿತ. ಬೆಳಿಗ್ಗೆ ಆದಷ್ಟು ಎಷ್ಟು ಬೇಗ ನಾವು ಕೊಡ್ತೀವೋ ಅಷ್ಟು ದೂರ ಹೋಗುತ್ತೆ ಅದು. ಈಗ ನಾವು ಇಲ್ಲಿಂದ ಬೇರೆ ದುರ್ಗಕ್ಕೆ ಕಳಿಸ್ಬೇಕಂದ್ರೆ ನಮ್ಗೆ 2.5 ಗಂಟೆ ಜರ್ನಿ, ನಾವು ಮಧ್ಯಾಹ್ನ 2 ಗಂಟೆಗೆ ಇಟ್ಟರೆ ಇಲ್ಲಿ ಬರೋದಕ್ಕೆ 4.5 ಆಗುತ್ತೆ. ಇಲ್ಲಿಂದ ತಗೊಂಡು ಅವ್ರು ಬೇರೆ ಕಡೆ ಕಟ್ಸಿ ಮಾರ್ಕೋಬೇಕಂದ್ರೆ ಅವ್ರಿಗೆ ಅವ್ರು ಕೊಟ್ಟಾಗಲ್ಲ. ನಾವು ಬೆಳಿಗ್ಗೆ 9 ಗಂಟೆಗೆ ಇಡ್ಬೇಕು ದುರ್ಗಕ್ಕೆ ಇಡ್ಬೇಕಂದ್ರೆ, 11:30-12 ಗಂಟೆ ಮಾರ್ಕೆಟ್ಗೆ ಬರುತ್ತೆ, ಆಗ ರೇಟ್ ಸಿಗುತ್ತೆ ನಮಗೆ ಆ ರೀತಿ. ಒಟ್ಟಾರೆ ಗಿರೀಶ್ ಅವರೇ, ಸಾಕಷ್ಟು ಜನ ನಾವು ಕೃಷಿಕರನ್ನ ಮಾತಾಡಿಸ್ತಾ ಇರ್ತೀವಿ, ಹೇಳ್ತಾರೆ ಸರ್ ಯಾವ ಬೆಳೆ ಬೆಳೆದ್ರು ನಮಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ, ರೇಟ್ ಸಿಗ್ತಿಲ್ಲ, ಇಳುವರಿ ಬರ್ತಾ ಇಲ್ಲ ಅಂತ. ಅಂತ ರೈತರು ನಮ್ಮ ನೀವು ಹೇಳ್ದಂಗೆ ಸ್ವಲ್ಪ ಒಂದು 1 ಎಕರೆಯಲ್ಲಿ ಹೂವು ಹಾಕೊಂಡ್ಬಿಟ್ಟು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ, ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಇದು ಹೂವಿನ ಬೆಳೆ ಲಾಭದಾಯಕ ಅಂತೀರ? ಸರ್, ನಾನೊಂದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ರಾಗಿ ಮೆಕ್ಕೆಜೋಳ ಭತ್ತ ಏನೇ ಬೆಳೆ ಬೆಳೀರಿ, ಅದು ಏನಾಗುತ್ತೆ ಅಂದ್ರೆ 3 ತಿಂಗಳಿಗೆ 1 ಸತಿ ನಿಮ್ಗೆ ಇನ್ಕಮ್ ಕೊಡುತ್ತೆ. ಈ ಹೂವು ಬಂದು ಆ ರೀತಿ ಅಲ್ಲ, ನಿಮ್ಗೆ ವಾರದ ಸಂತೆ ಖರ್ಚಾಗಿರ್ಬೋದು, ಮನೆಗೆ ಇವತ್ತು ಬೆಳೆ ಖಾಲಿ ಆಯ್ತು ಸಕ್ಕರೆ ಖಾಲಿ ಆಯ್ತು ಅಂದ್ರೆ ಎಮರ್ಜೆನ್ಸಿ ತರದಕ್ಕಾಗಿರ್ಬೋದು, ನೀವು ದಿನಾ ಅಮೌಂಟ್ ನೋಡ್ತೀರಿ ಕೈಯಲ್ಲಿ, ಪ್ರತಿ ದಿವಸ ದುಡ್ಡು ನೋಡ್ತೀರಿ. ಒಂದು ಎರಡನೇದು, ನೀವು 1 ಎಕರೆಯಲ್ಲಿ ದಿನಾ 200 ರೂಪಾಯಿ ದುಡಿದ್ರೆ, ಬೇಡ ಒಂದು 500 ರೂಪಾಯಿ ದುಡಿದ್ವಿ ಅನ್ಕೊಳ್ರಿ 1 ಎಕರೆಯಲ್ಲಿ ಪರ್ ಡೇ, ತಿಂಗಳಿಗೆ 15,000 ರೂಪಾಯಿ ಒಂದು ಸ್ಯಾಲ್ರಿ ಬಂದಂಗ ಆಯ್ತು ನಿಮ್ ಮನೆಗೆ. ಇನ್ನು ಉಳಿದಿದ್ದಲ್ಲಿ ನೀವು ಮೆಕ್ಕೆಜೋಳನ ಬೆಳ್ಕೊಳ್ರಿ, ಏನಾದ್ರೂ ಬೆಳ್ಕೊಂಡ್ರಿ, ಅದು 3 ತಿಂಗಳಿಗೆ ನೀವು ರೆಗ್ಯುಲರ್ ಆಗಿ ಮಾಡೋ ಕೆಲಸನೇ ಅದು, ನೀವು ಬೆಳೆಯೋ ಬೆಳೆನೇ ಅದು. ಸೊ ಒಂದು 1 ಎಕರೆ ಟ್ರೈ ಮಾಡ್ರಿ, ಲೇಬರ್ ಸಿಕ್ಕರೆ ಮಾತ್ರ, ಲೇಬರ್ ಇಲ್ದಿದ್ರೆ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಅದು ಈ ಚೆಂಡು ಹೂವು ಅದಾದ್ರೆ ಮಾಡ್ಬೋದು, ಈ ಮಲ್ಲಿಗೆ ಕೃಷಿ ಬಂದು ಲೇಬರ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಮಲ್ಲಿಗೆ ಕನಕಾಂಬರ ಎರಡು ಬಂದ್ಬಿಟ್ಟು ಲೇಬರ್ ಬೇಕೇ ಬೇಕು. ಲೇಬರ್ ಅನುಕೂಲ ಇದ್ರೆ ಒಂದು 1 ಎಕರೆ ಟ್ರೈ ಮಾಡಿ ನೋಡಿ, ನೀವು 4-5 ಎಕರೆ ಮೆಕ್ಕೆಜೋಳ ಬೆಳಿತಿರಲ್ಲ ಅದಕ್ಕೆ ಕಿನ್ನ ಇದು ಉತ್ತಮ ಅನ್ಸುತ್ತೆ, ನಿಮಗೆ ಲಾಭದಾಯಕವಾಗೇ ಇರುತ್ತೆ. ಗಿರೀಶ್ ಅವರೇ, ಒಂದು ಸ್ವಲ್ಪ ಜಮೀನಲ್ಲೇ ಒಳ್ಳೆ ಒಂದು ಬದುಕು ಕಟ್ಕೊಂಡಿದ್ರ, ಚೆನ್ನಾಗೆ ಹೂವಿನ ವ್ಯಾಪಾರ ಮಾಡ್ತೀರಾ, ಹೂವನ್ನ ಬೆಳಿತೀರಾ. ಸಾಕಷ್ಟು ಜನ ಯುವಕರು ನಾವು ನೋಡ್ತಾ ಇರ್ತೀವಿ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿದು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾನು ಅದೇ ಹೇಳ್ತಿರಲ್ಲ, ನಾನು ಯುವಕನೇ, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ, ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ದೆ. ಅರೌಂಡ್ ಒಂದು 20,000 ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು 20,000 ಸ್ಯಾಲ್ರಿ ಕೊಡ್ತಾ ಇದ್ರು. ನಾನೊಂದು 5-6 months ಕೆಲಸ ಮಾಡಿದೆ, ಯೋಚನೆ ಮಾಡಿದೆ. ಈಗ ನಾವು ಸ್ವಂತ ಜಮೀನು ಇಟ್ಕೊಂಡು ನಮಗೆ ಊರಲ್ಲಿ 20,000 ಅಂದರೆ ಪರ್ ಡೇ ಒಂದು ಅರೌಂಡ್ ಒಂದು 300-400 ರೂಪಾಯಿ ದುಡಿಯೋ ಇದಕ್ಕೆ ಇಲ್ಲ ಅಂತಂದೇಳಿ, ಯಾವುದೋ ಬೆಂಗಳೂರು ದೂರ ದೂರ 250 kilometers ದೂರ ಹೋಗ್ಬಿಟ್ಟು ಮನೆ ಕಡೆ ಚಿಂತೆ, ಒಳ್ಳೆ ಒಂದು ಊಟ ಸಿಗೋದಿಲ್ಲ, ಇರೋಕೆ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಕಷ್ಟ ಬಿದ್ದ್ಬಿಟ್ಟು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಬಂದು ಹೋಗ್ತೀವಿ ಅಂದ್ರೆ 1-1.5 ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ, ಖರ್ಚಾಗ್ಬಿಡುತ್ತೆ. ಯಾವಾಗ ಒಂದ್ ತಿಂಗಳಿಗೆ ಒಂದ್ಸತಿ ಊರಿಗೆ ಬಂದಾಗ ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಬಹುದು. ಒಂದು 2,000-3,000 ಇಟ್ಕೊಂಡು ಅದು ಜೀವನ ಅಲ್ಲ. ಯಾಕಂದ್ರೆ ನಮ್ಗೆ 20,000 ಸ್ಯಾಲ್ರಿ ಬಂದ್ರೆ ಅಲ್ಲಿ 5,000-6,000 ರೂಪಾಯಿ ರೂಮ್ ರೆಂಟ್ ಹೋಗುತ್ತೆ, ಬಸ್ ಚಾರ್ಜ್ ಎಲ್ಲ ಖರ್ಚು ತೆಗೆದ್ರೆ ನಮ್ಗೆ ಲಾಸ್ಟಿಗೆ ಉಳಿಯೋದು ಒಂದು 5,000 ರೂಪಾಯಿ. ಸರ್, ನಾವು ಇದ್ದೂರಲ್ಲಿ ಮನೆ ಮುಂದೆ ಊಟ ಮಾಡ್ಕೊಂಡು ಮನೇಲಿ ಇದ್ಕೊಂಡು ತಿಂಗಳಲ್ಲಿ 15,000 ತೆಗಿಯೋದು ಕಾಲ ಎಕರೆಯಲ್ಲಿ ನನಗೇನು ದೊಡ್ಡದು ಅನ್ಸಲ್ಲ. ಯಾಕಂದ್ರೆ ಹೂವಿನ ಬೆಳೆಯಲ್ಲಿ ಆ ರೀತಿ ಲಾಭ ಇದೆ ಸರ್. ಹಾಗಾಗಿ ನನಗೆ ಹೊರಗಡೆ ಜಾಬ್ಗಿನ ಕೃಷಿ ಮಾಡೋದು ಉತ್ತಮ, ಅದರಲ್ಲಿ ಹೂವಿನ ಕೃಷಿ ಮಾಡೋದು ಅತ್ಯುತ್ತಮ. ಬಟ್ ಏನಂದ್ರೆ ಅದಕ್ಕೆ ತಕ್ಕಂತ ಸ್ವಲ್ಪ ಟ್ರಿಕ್ಸ್ ಮತ್ತೆ ಲೇಬರ್ ವ್ಯವಸ್ಥೆ ಇದ್ರೆ ಮಾಡ್ಬೋದು ಸರ್, ಖಂಡಿತ ಇದರಲ್ಲಿ ಲಕ್ಷಗಟ್ಟಲೆ ಲಾಭ ತೆಗಿಬಹುದು. ನೀವು ಜಾಬ್ ಮಾಡಿ ತೆಗಿತಿರೋ, ನೀವೊಂದು 30 years ಆದ್ಮೇಲೆ ನಿಮ್ಗೊಂದು 30,000 ಸ್ಯಾಲ್ರಿ ಕೊಡ್ತಾರೆ ಅಷ್ಟೇ. ಅದ್ ಬಿಟ್ಟು ನಿಮ್ಗೇನು ಸ್ಟಾರ್ಟಿಂಗ್ ಹೋಗಿ 30,000-35,000 ಸ್ಯಾಲ್ರಿ ಕೊಡಲ್ಲ, 10,000-15,000 ದುಡಿಬೇಕಾಗುತ್ತೆ. 10,000-15,000 ಅಂದ್ರೆ ಡೈಲಿ 300-400 ರೂಪಾಯಿ ಲೇಬರ್ ಸರ್. ನಮ್ಮ ಹೊಲದಲ್ಲಿ ಕೆಲಸ ಮಾಡೋ ಲೇಬರ್ಗೆ ಡೈಲಿ 350 rupees ಕೂಲಿ ಇದೆ, ಅವ್ರದೇ ಆಗಿತ್ತು 12,000 rupees ಸ್ಯಾಲ್ರಿ. ಅದನ್ನ ದುಡಿಯಕ್ ನೀವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಮತ್ತೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತೀರಿ ಒಂದು, ಅದು ಮತ್ತೆ ಟೈಮಿಂಗ್ಸ್ ಇರಲ್ಲ. ಈಗ ಪ್ರೈವೇಟ್ ಕಂಪ್ನಿಯಲ್ಲಿ ಏನಂದ್ರೆ ಗೌರ್ಮೆಂಟ್ ಡ್ಯೂಟಿ ತರ ಏನೋ 11 ಗಂಟೆಗೆ ಹೋದೆ, 10 ಗಂಟೆಗೆ ಹೋದೆ, ಸಾಯಂಕಾಲ 5 ಗಂಟೆಗೆ ಬಂದೆ ಅಂತ ಇರಲ್ಲ. ಎಕ್ಸ್ಟ್ರಾ ಓಟಿಗಳು ಮಾಡ್ಬೇಕು, ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು, ಬಾಸ್ಗೆ ಸಲಾಮ್ ಹೊಡಿಬೇಕು, ಎಲ್ಲ ಇರ್ತವೆ. ಇದು ನಿನ್ ಸ್ವಂತ, ನೀನೆ ಯಜಮಾನ, ನೀನೆ ಇವತ್ತು ನನಗೆ ಚೆನ್ನಾಗಿಲ್ಲ ಮಲ್ಕೊ ಮನೆಯಲ್ಲಿ, ನಿನ್ ಸ್ಯಾಲ್ರಿ ಅಂತ ಕಟ್ಟೇನಾಗಲ್ವಾ? ಹಾಗಾಗಿ ಇದೇ ಉತ್ತಮ ಅನ್ಸುತ್ತೆ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ನಿಮ್ಗೆ ಕೃಷಿ ಬದುಕಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಸರ್, ನಾವು ಮನೆಯಲ್ಲಿಯೇ ನಾವು ಬಂದು ನಾನು ನಮ್ಮ ಮಿಸ್ಸಸ್ಸು ನಮ್ಮ ತಾಯಿಯವರಿದ್ದಾರೆ, ನಮ್ಮ ಬ್ರದರು ನಮ್ಮ ಬ್ರದರ್ ಅವ್ರ ಮಿಸ್ಸಸ್ ಇದ್ದಾರೆ, 3 ಮಕ್ಕಳಿದ್ದಾರೆ. ನಾ ಎಜುಕೇಶನ್ ಮುಗಿಸ್ಕೊಂಬಂದ್ಮೇಲೆ ನಾನು ನಮ್ಮ ತಾಯಿಯವರು, ನಮ್ಮ ತಾಯಿಯವರು ಮುಂಚೆಯಿಂದ ಕೃಷಿ ಮಾಡ್ತಿದ್ರು, ನಾನು ನಮ್ಮ ತಾಯಿಯವರು ಸಾಥ್ ಕೊಟ್ಟೆ ಅಷ್ಟೇ. ಜೊತೆಗೆ ಅವರು ಸಣ್ಣದಾಗಿ ಮಾಡ್ತಾ ಇದ್ರು, ನಾನು ಸ್ವಲ್ಪ ಧೈರ್ಯ ಕೊಟ್ಟು ಮುಂದೆ ಇದು ಮಾಡ್ದಂಗೆ ಅಷ್ಟೇ. ಗಿರೀಶ್ ಅವರೇ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್, ನನ್ನ ಒಂದು ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9999555363. ಈ ಒಂದು ದೂರವಾಣಿ ಸಂಖ್ಯೆಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ನನಗೆ ತಿಳಿದಂತ ಮಾಹಿತಿ ಹೂವಿನ ಕೃಷಿ ಬಗ್ಗೆ ನಾನು ಖಂಡಿತ ಕೊಡ್ತೀನಿ. ರೈತ ಬಂಧುವರೇ, ಮೊಣಕಾಲ್ಮೂರಿನ ಪ್ರಗತಿಪರ ಕೃಷಿಕರಾದ ಗಿರೀಶ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9900555533. ಬಹಳ ಸಂತೋಷ ಗಿರೀಶ್ ಅವರೇ, ಇಲ್ಲಿವರೆಗೂ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಹೂವಿನ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಈ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೂವಿನ ಕೃಷಿಯಲ್ಲಿನ ಅನುಭವಗಳು ಕುರಿತು ಮೊಳಕಾಲ್ಮೂರಿನ ಕೃಷಿಕ ಎಚ್ಎಸ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ ಒಂದು ಜನಪದ ಗೀತೆಯನ್ನ.